ಸಿದ್ದರಾಮಯ್ಯ ಕರೆ. 2025 ಸಾಲಿನ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗೆ ಕರ್ನಾಟಕದ ಮೂವರ ಆಯ್ಕೆ. ಹಾಗೂ ಗ್ರೇಟರ್ ಬೆಂಗಳೂರಿನ ಪಾಲಿಕೆಗಳ ಆಯುಕ್ತರಿಂದ ಇಂದು ವಿವಿಧೆಡೆ ಪರಿಶೀಲನೆ, ತ್ಯಾಜ್ಯ ವಿಲೇವಾರಿ ಕುರಿತಂತೆ ಪರಾಮರ್ಶೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ, ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮಹಿಳಾ ಸ್ವ ಉದ್ಯೋಗ ಕುರಿತು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಕಾರೇಹಳ್ಳಿಯ ಶಾಲಿನಿ ಆರ್ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಭದ್ರಾವತಿ ತಾಲೂಕಿನಿಂದ ಬಂದಿದ್ದಾರೆ ಶ್ರೀಮತಿ ಶಾಲಿನಿ ಮೇಡಮ್ ಅವರು. ಅವರು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಕಾರ್ಯಹಳ್ಳಿ ಗ್ರಾಮದವರು. ಅವರು ಅನಿರೀಕ್ಷಿತವಾಗಿ ನಮ್ಮ ಚಿತ್ರದುರ್ಗ ಭೇಟಿ ನೀಡಿದಾಗ ಸಂದರ್ಶನ ಮಾಡುವ ಅವಕಾಶ ಸಿಕ್ತು. ಅವರು ಈ ದಿನ ಮಹಿಳಾ ಸ್ವ ಉದ್ಯೋಗ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ಬಂದರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಹೇಳಿ ಮೇಡಮ್, ಈ ಮಹಿಳಾ ಸ್ವ ಉದ್ಯೋಗ ಅಂದ್ರೆ ಏನು? ಮಹಿಳೆಯರು ಈ ಸ್ವ ಉದ್ಯೋಗದಲ್ಲಿ ತೊಡಗಿಕೊಳ್ಳೋದ್ರಿಂದ ಏನೇನು ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ? ಸರ್, ಏನಂತ ಅಂದ್ರೆ ಈಗಿನ ವಾತಾವರಣಕ್ಕೆ ಇಂದಿನ ವಾತಾವರಣಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಆಗಿನ ಕಾಲದಲ್ಲಿ ಅಜ್ಜಿಯರು ಮನೆಯಲ್ಲೇ ಕೂತು ಅವರೇ ಹಿಟ್ಟು ತಯಾರು ಮಾಡ್ಕೊಳ್ಳೋದು, ಅವರೇ ಮನೇಲಿ ರೊಟ್ಟಿ ಮಾಡ್ಕೊಳ್ಳೋದು, ಅವರೇ ಮನೇಲಿ ತಿಂಡಿ ತಿನಿಸುಗಳನ್ನ ಮಾಡಿ ಇಟ್ಕೊಳ್ಳುವಂಥದ್ದು, ಮಕ್ಕಳಿಗೆ ಮನೆ ಪದಾರ್ಥಗಳನ್ನ ತಿನ್ನಿಸ್ತಾ ಆರೋಗ್ಯಕರವಾಗಿ ಇದ್ದಂತ ಕಾಲ ಇತ್ತು. ಈಗ ಏನಾಗಿದೆ, ವಾತಾವರಣ ಬದಲಾವಣೆ ಆಗ್ತಾ ಆಗ್ತಾ ವಾತಾವರಣಕ್ಕೆ ತಕ್ಕನಾಗೆ ಮಕ್ಕಳಲ್ಲೂ, ಮನೆ ಇರುವಂತ ಹೆಣ್ಣು ಮಕ್ಕಳಲ್ಲೇ ಆಗ್ಲಿ, ಹೆಚ್ಚು ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಇದೆ. ಅದರಿಂದಾಗಿ ಏನಾಗಿದೆ, ಇವತ್ತಿನ ಆ ಕಾಲಕ್ಕೆ ತಕ್ಕನಾಗೆ ಮನೆಯಲ್ಲೇ ಕೂತು ಮಹಿಳೆಯರು ಮನೆಯಲ್ಲಿರುವಂತ ಹೋಮ್ ಪ್ರಾಡಕ್ಟ್ಗಳನ್ನ ಬಳಕೆ ಮಾಡಿ ಮನೆಯಿಂದ ವ್ಯಾಪಾರವನ್ನ ಶುರು ಮಾಡ್ತಾ ಅವರು ಒಂದು ಸ್ವಾವಲಂಬಿ ಬದುಕನ್ನ ಕಟ್ತಾ ಹೋದ್ರೆ, ಮಹಿಳಾ ಸಬಲೀಕರಣ ಆಗ್ತಾ ಹೋದ್ರೆ, ಹೇಳ್ಬೇಕು ಅಂತ ಅಂದ್ರೆ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗ್ತಾ ಇರ್ಬೋದು, ಬಟ್ ಆಕೆ ಸ್ವಾವಲಂಬಿಯಾಗಿ ನಾನು ಯಾರೊಬ್ಬರ ಮೇಲೂ ನಾನು ಡಿಪೆಂಡ್ ಅಪ್ ಆಗಿ ಬದುಕಲ್ಲ ಅಂದಾಗ ಇಂಥ ಸ್ವ ಉದ್ಯೋಗಗಳನ್ನ ಕಲಿತಾ ಹೋಗ್ಲಿಕ್ಕೆ ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನ ಉದ್ಯೋಗಿಸ್ಕೊಟ್ಟಿದೆ. ಅದರಲ್ಲಿ ಇವಾಗ ಸಂಜೀವಿನಿ ಒಕ್ಕೂಟಗಳಲ್ಲಿ ಹೆಣ್ಮಕ್ಳು ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸೋದೆ ಕಡಿಮೆ ಆಗ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ. ಎಲ್ಲಿ ಹೊರಗೋದ್ರೆ ಏನಾಗುತ್ತೋ ಹೇಗೋ ಅನ್ನೋ ಒಂದು ವಾತಾವರಣ ಇದ್ದಿದ್ದ ದಿನಗಳಲ್ಲಿ, ಇವತ್ತು ಸ್ವಸಹಾಯ ಸಂಘಗಳನ್ನ ಅವರು ಒಂದು ಗುಂಪನ್ನ ಮಾಡಿಕೊಂಡು, ಎಲ್ಲಿ ಒಂದು ಡಬ್ಬಿ ಲೀಟರ್ 10 ರೂಪಾಯಿ ಎಲ್ಲೂ ದಯವಿಟ್ಟು ಇರಲ್ಲ, ಯಾಕೆಂದ್ರೆ ಹೆಣ್ಮಕ್ಳು ಕೈಯಲ್ಲಿ ಖರ್ಚು ಜಾಸ್ತಿನೇ ಆಗತ್ತೆ, ನನಗೆ ನನ್ನ ಮಕ್ಳಿಗೆ ನನ್ನ ಮನೆಗೆ ಅನ್ನೋ ವಿಚಾರ ಹೆಣ್ಮಕ್ಳಲ್ಲಿ ಸಾಕಷ್ಟು ಇರುತ್ತೆ. ಅಂತವ್ರು ಡಬ್ಬಿ ಲೀಟರ್ ದುಡ್ಡು ಎಲ್ಲಿ ಉಳಿಯುತ್ತೆ? ಅವರು ಅವತ್ತಿನ ವಾರದಲ್ಲಿ ಒಂದು ದಿನ ನಾನು ನನ್ನೊಟ್ಟಿಗೆ ನನ್ನ ಅಕ್ಕಪಕ್ಕದವರೊಟ್ಟಿಗೆ ನಾನು 4 ಮಾತಾಡಿದಾಗ ನನ್ನ ಕಷ್ಟ ಸುಖನು ಹಂಚ್ಕೊಂಡು 10 ರೂಪಾಯಿ ಉಳಿಕೆನ ಮಾಡ್ತಾ ಬಂದಾಗ ಅದು ಒಂದು ಅಕೌಂಟ್ ಅಲ್ಲಿ ಉಳಿತಾ ಹೋದ್ರೆ ನಾವು 10 ರೂಪಾಯಿ ಬೇಕು ಅಂದಾಗ ಡ್ರಾ ಮಾಡಕ್ ಬರಲ್ಲ. 10 ರೂಪಾಯಿ ಡ್ರಾ ಮಾಡೋ ಅವಕಾಶ ಖಂಡಿತವಾಗ್ಲೂ ಎಲ್ಲೂ ಇಲ್ಲ. ಹಾಗಾಗಿ ಅದು 10 ರೂಪಾಯಿಂದ 100 ರೂಪಾಯಿ ಗಟ್ಟಲೆ ಹೋಯ್ತು ಅಂದಾಗ ಅನಿರೀಕ್ಷಿತವಾಗಿ ಗಂಡನ ಅನಾರೋಗ್ಯನೇ ಆಗಿರ್ಬೋದು, ತನ್ನ ಅನಾರೋಗ್ಯಕ್ಕೆ ಪರಿಸ್ಥಿತಿಗೆ ಏನಾದ್ರು ತೊಂದರೆ ಆದಾಗಲಿರ್ಬೋದು, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಇರ್ಬೋದು, ಅಥವಾ ಮನೆಯಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳಿತ್ತು ಅಂದಾಗ ಆಕೆ ಆ ರೀತಿ ಒಂದು ಬದುಕನ್ನ ಕಟ್ಟಲಿಕ್ಕೆ ಸಹಕಾರ ಆಗ್ತಾ ಇದೆ. ಆ ವಿಚಾರವಾಗಿ ಸ್ವಸಹಾಯ ಸಂಘದ ಹೆಣ್ಣು ಮಕ್ಕಳೇ ಆಗಿರ್ಬೋದು, ಸಾಮಾನ್ಯ ಮಹಿಳೆಯರೇ ಆಗಿರ್ಬೋದು, ಸ್ವ ಉದ್ಯೋಗದ ತರಬೇತಿಗಳನ್ನ ಅಳವಡಿಸ್ಕೊಳ್ಳೋದು ಸಾಕಷ್ಟು ಒಳ್ಳೇದು ಅಂತ ಹೇಳ್ತೀನಿ ನಾನು. ಇದರಲ್ಲಿ ವಿಶೇಷವಾಗಿ ಬ್ಯೂಟಿಷಿಯನ್ ತರಬೇತಿ ಇರ್ಬೋದು, ಟೈಲರಿಂಗ್ ಇರ್ಬೋದು, ಜೇನು ಸಾಗಾಣಿಕೆ ಇರ್ಬೋದು, ಅಣಬೆ ಬೆಳೆ ಇರ್ಬೋದು, ಕುಚ್ಚುಕಟ್ಟದಿರ್ಬೋದು, ಒಂದು ಸೀರೆ ಐರನಿಂಗ್ ಮಾಡೋದು ಕೂಡ ಒಂದು ತರಬೇತಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಯಾವುದನ್ನ ನಾವು ಕಲಿತೀವಿ ಅಂತೀವೋ ಅದಕ್ಕೆ ಸಹಕಾರವಾಗಿ ಸರ್ಕಾರನು ಕೂಡ ಬೆಂಬಲವಾಗಿ ನಿಂತಿದೆ. ಅದರೊಟ್ಟಿಗೆ ನಾವು ಕೈ ಜೋಡಿಸ್ತಾ ಕಲಿತಾ ಹೋಗ್ಲಿಕ್ಕೆ ಸಹಕಾರದವಾಗಿ ನಾವು ಮಾಡ್ತಾ ಹೋದ್ರೆ ಮಹಿಳೆಯರು ಹೆಚ್ಚಿನಾಗಿ ಸ್ವಯಂ ಉದ್ಯೋಗದಲ್ಲಿ ಅವಲಂಬನೆ ಆಗ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಯಾವುದೇ ತರಬೇತಿ ಪಡ್ಕೊಂಡ್ರು ನಮ್ಮ ಜೀವನಕ್ಕೆ ಅನುಕೂಲ ಆಗುತ್ತೆ. ಖಂಡಿತ ಸರ್, ಯಾವುದೇ ರೀತಿ ತರಬೇತಿಗಳಾಗ್ಲಿ ಅದಕ್ಕೆ ಅದಕ್ಕೆ ತರಬೇತಿಗೆ ಅನುಕೂಲವಾಗಿ ಒಂದು ಸರ್ಟಿಫಿಕೇಟ್ ಕೂಡ ಸರ್ಕಾರ ಮಾಡಿಕೊಟ್ಟಿದೆ. ಆ ಸರ್ಟಿಫಿಕೇಟ್ ಮುಖಾಂತರ ಬ್ಯಾಂಕ್ ಅಲ್ಲಿ ಲೋನ್ ಕೂಡ ವ್ಯವಸ್ಥೆ ಮಾಡಿಕೊಡ್ತಾ ಇದೆ. ಹೆಣ್ಮಕ್ಳು ಬ್ಯಾಂಕ್ ಒಳಗೆ ಹೋಗಿ ನಿಂತು ಯಾರನ್ನ ಮಾತಾಡ್ಸೋದು, ಯಾರನ್ನ ಬಿಡೋದು ಅನ್ನೋದು ವಿಚಾರಗಳು ಗೊತ್ತಾಗ್ತಾ ಇಲ್ಲ. ಯಾರು ಮ್ಯಾನೇಜರ್ ಇದಾರೇನು, ಅದ್ರ ಮಧ್ಯಸ್ಥಿಕೆಯರು ಕೂಡ ಪಾತ್ರ ವಹಿಸ್ತಾರೆ. ನಾನು ಮಾಡಿಸ್ಕೊಡ್ತೀನಿ ಕೊಡು, ಆ ರೀತಿ ಈ ರೀತಿ. ಬಟ್ ಆ ಮಧ್ಯಸ್ಥಿಕೆ ಬಿಟ್ಟು ಹೆಣ್ಮಕ್ಳು ನೇರವಾಗಿ ಬ್ಯಾಂಕಿಗೆ ಹೋಗಿ ಮಾತಾಡಿ ಇವತ್ತು ನಾನು ಬದುಕಬಲ್ಲೆ, ನಾನು ಮಾಡಬಲ್ಲೆ ಅನ್ನೋನ್ನ ತಗೊಂಡಿದ್ದಾರೆ. ಆ ರೀತಿ ವ್ಯವಹಾರಗಳನ್ನ ಮಾಡ್ಲಿಕ್ಕೆ ಕಲಿತಾ ಹೋಗೋದ್ರಿಂದ ಹೆಚ್ಚಿನ ಸಹಕಾರಗಳು ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಮಹಿಳೆಯರಲ್ಲಿ ಆತ್ಮಸ್ಥೈರ್ಯ ಬಂದಿದೆ ಅಂತೀರ? ಹೌದು, ಖಂಡಿತವಾಗ್ಲು ಸರ್. ಇವತ್ತು ನಾವು ಒಬ್ಬರಿಗೆ ಹೇಗೆ ಗೌರವ ಕೊಟ್ಟು ಮಾತಾಡಬೇಕು ಅನ್ನೋದು ಸುದ ನಮ್ಮಲ್ಲಿ ಒಂದು ಕಲಿಕೆ ಆಗ್ತಾ ಇದೆ. ನಾವು ಇವಾಗ ಎಲ್ಲಿ ಬೇಕು ಹೇಗ್ ಬೇಕಾಗಿ ಮಾತಾಡ್ಲಿಕ್ಕಿಲ್ಲ, ಯಾಕಂದ್ರೆ ಹೆಣ್ಮಕ್ಳು ಹೇಗ್ ನಡ್ಕೋತಾರೆ ಅನ್ನೋದು ಕೂಡ ತುಂಬಾ ಮುಖ್ಯವಾಗಿರೋದ್ರಿಂದ ನಾವ್ ಹೇಗ್ ನಡ್ಕೋತೀವಿ ಅನ್ನೋದನ್ನ ನಮ್ಮ ಮಕ್ಳು ಅದನ್ನ ಪಾಲನೆ ಮಾಡ್ತಾ ಇರ್ತಾರೆ. ನನ್ನ ತಾಯಿ ಹೇಗೆ ಹೋಗ್ತಾ ಇದಾರೆ, ನನ್ನ ತಂದೆ ಹೇಗೆ ಹೋಗ್ತಿದ್ದಾರೆ ಅನ್ನೋ ವಿಚಾರ. ಹಾಗಾಗಿ ನಾವು ಬ್ಯಾಂಕ್ ಗಳಲ್ಲಿ ಯಾವ ರೀತಿ ಮಾತಾಡ್ತೀವಿ, ಯಾವ ರೀತಿ ನಡ್ಕೋತೀವಿ ಅನ್ನೋದು ಕೂಡ ಬ್ಯಾಂಕ್ನವರು ಅಬ್ಸರ್ವ್ ಮಾಡ್ತಾರೆ, ನಾವ್ ಏನ್ ಕಲ್ತಿದೀವಿ, ಏನ್ ಬಿಟ್ಟಿದೀವಿ ಅನ್ನೋದನ್ನ. ಆ ಕಲಿಕೆನ ನಮ್ಮನ್ನ ನೋಡಿ ನಮಗೂ ಕೂಡ ಪ್ರತಿ ಗೌರವ ಕೂಡ ಸಿಗ್ತಾ ಇದೆ. ಇವತ್ತು ನಾವ್ ಎಲ್ಲಿ ಒಂದ್ ರೂಟ್ ಸೆಟ್ ಗಳಲ್ಲಿ ಇವತ್ತು ನಾವ್ ಎಷ್ಟು ತರಬೇತಿಗಳಲ್ಲಿ ಪಡಿತೀವೋ ಅಲ್ಲಿ ಬರುವಂತ ತರಬೇತಿದಾರರು ಕೂಡ ಅದೇ ರೀತಿ ಹೇಳ್ಕೊಡ್ತಿರೋದ್ರಿಂದ ಇವತ್ ನಾವು ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾ ಇದೀವಿ ಸರ್. ಮಹಿಳೆಯರಿಗೆ ಸಾಕಷ್ಟು ನೀವು ಹೇಳ್ದಂಗೆ ರೂಟ್ ಸೆಟ್ ಆಗಿರ್ಬೋದು, ಬೇರೆ ಬೇರೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಆಗಿರ್ಬೋದು, ಸಾಕಷ್ಟು ಒಳ್ಳೊಳ್ಳೆ ತರಬೇತಿಗಳಿದಾವೆ, ಅದನ್ನ ಸದುಪಯೋಗ ಪಡಿಸಬೇಕಂತ. ಹೌದೌದು ಸರ್. ಇವಾಗ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸಾಕಷ್ಟು ತರಬೇತಿಗಳಿದೆ. ಕೆಲವು ಸತಿ ಏನಾಗತ್ತೆ ಅಂತ ಅಂದ್ರೆ, ತರಬೇತಿ ಎಲ್ಲ ಆಯೋಜನೆ ಆದ್ಮೇಲೆ ಹೆಣ್ಮಕ್ಳು ಬರ್ಲಿಕ್ಕೆ ಇಂಜೆಕ್ಟ್ ಮಾಡ್ತಾರೆ. ಯಾಕೆ ಬೇಡ, ನಾವು ಹೋಗೋದ್ ಬೇಡ್ವೇನು ಅಂತ ಅಂದಿಂತ. ನಾವೇನ್ ಮಾಡ್ಬೇಕು ಅಂತ ಅಂದ್ರೆ, ಅಲ್ಲಿ ಕಲ್ತಂತ ನಾಲ್ಕು ಜನ ಹೆಣ್ಣುಮಕ್ಳು ಇನ್ನು ನಾಲ್ಕು ಜನ ಹೆಣ್ಮಕ್ಳಿಗೆ ಆ ವಿಚಾರಗಳನ್ನ ಮುಟ್ಟಿಸ್ತಾ ಹೋಗ್ತಾ ಇರ್ತಾರಲ್ಲ, ಆಗ ಆ ವಿಚಾರದಿಂದ ಅನುಕೂಲಗಳನ್ನ ತಗೊಂಡಿರ್ತಾರಲ್ವಾ, ಆ ಅನುಕೂಲನ ನಾಲ್ಕು ಜನ ನೋಡಿ ಕಲ್ತಿ ಇವತ್ ತರಬೇತಿಗೆ ಸಾಕಷ್ಟು ಬ್ಯಾಚ್ ಗಳನ್ನೇ ಮಾಡೋದಾಗಿದೆ. ಮೊದ್ಲೆಲ್ಲ ನಾಲ್ಕು ಜನ ಬರೋದು ಹೆಚ್ಚಿತ್ತು, ಇವಾಗ ಬ್ಯಾಚ್ ವೈಸ್ ತರಬೇತಿಗಳು ಮಾಡ್ತಾ ಇದ್ರು, ಮುಗಿತಾ ಇಲ್ಲ ತರಬೇತಿಗೆ ಬರುವಂತ ಸಂಖ್ಯೆ, ಕಡಿಮೆ ಏನಾಗ್ತಾ ಇಲ್ಲ, ಚೆನ್ನಾಗ್ತಾ ಇದೆ. ಮೇಲಾಗಿ ಸರ್ಕಾರದಿಂದ ಸಾಕಷ್ಟು ಮಹಿಳೆಯರಿಗೆ ಯೋಜನೆಗಳಿದಾವೆ, ಗ್ರಾಮ ಪಂಚಾಯತಿ ಮುಖಾಂತರ ಬೇಕಿದ್ರೆ ತಮ್ಮ ಹಳ್ಳಿಗಳಲ್ಲೇ ಸಾಕಷ್ಟು ಸೌಲಭ್ಯಗಳು ಪಡ್ಕೋಬಹುದು. ಖಂಡಿತವಾಗ್ಲು ಸರ್. ಇವಾಗ ಗ್ರಾಮ ಪಂಚಾಯತಿ ವಿಚಾರವಾಗಿ ಹೋಯ್ತು ಅಂದ್ರೆ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಾಕಷ್ಟು ಅನುಕೂಲಗಳಿದೆ. ಗ್ರಾಮ ಪಂಚಾಯತಿಯಲ್ಲಿ ಒಂದು ವ್ಯಾಪ್ತಿ ಏನ್ ಬರುತ್ತೆ, ಅಲ್ಲಿ ಒಂದು 20-30 ಹೆಣ್ಮಕ್ಳು ಒಂದು ಸೆಟ್ ಆದ್ರು, ಒಂದು 3-4 ಸ್ವಸಹಾಯ ಸಂಘಗಳು ಒಂದು ಗುಂಪಾಯ್ತು ಅಂದಾಗ, ಆ ಗುಂಪಿಗೆ ಅವರೇ ಜವಾಬ್ದಾರಿ ವಹಿಸಿ ಒಂದು ಟೈಲರಿಂಗ್ ತರಬೇತಿಗೂ ಕೂಡ ಮಾಡ್ತಾರೆ. ಅಲ್ಲಿಯ ಸಮುದಾಯ ಭವನ ಇರ್ಬೋದು, ದೇವಸ್ಥಾನಗಳಲ್ಲಿರ್ಬೋದು, ಎಲ್ಲಾದ್ರೂ ಅವರೇ ಒಬ್ರು ಅದಕ್ಕೆ ನೇಮಕವನ್ನು ಕೂಡ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಿ ಅದನ್ನ ಮಾಡ್ಲಿಕ್ಕೆ ಗ್ರಾಮ ಪಂಚಾಯತಿ ಕೂಡ ತುಂಬಾ ಅನುಕೂಲ ಮಾಡ್ತಾ ಇದೆ. ಆ ವಿಚಾರವಾಗಿ ಈಗ ಊರಿಂದ ಊರಿಗೆ ಬರ್ಲಿಕ್ಕೆ ಇಲ್ಲಿ ಎಲ್ಲ ಈಗ ಹಳ್ಳಿ ವಾತಾವರಣಗಳಲ್ಲಿ ಬಸ್ಸಿನ ಸೌಲಭ್ಯ ತುಂಬಾನೇ ಕಡಿಮೆ ಇದೆ, ಅದು ವಿಚಾರವಾಗಿ ಇಟ್ಕೊಂಡು ಹಳ್ಳಿ ಹಳ್ಳಿ ವಾತಾವರಣಗಳಲ್ಲೂ ಕೂಡ ತರಬೇತಿಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಮೇಡಮ್, ಇನ್ನು ಸರ್ಕಾರದಿಂದ ಈ NRLM ಆಗಿರ್ಬೋದು, PMFME ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಯೋಜನೆಗಳಿಂದ ಸಾಕಷ್ಟು ಅನುಕೂಲ ಇದೆ, ಇದೆಲ್ಲ ಯಾವ ರೀತಿ ಸದುಪಯೋಗ ಮಾಡ್ಕೊಂತಾರೆ ಮಹಿಳೆಯರು ಅಂತಾರೆ ಸರ್? NRLM ಅನ್ನೋದು ಒಂದು ಕೌಶಲ್ಯ ಅಭಿವೃದ್ಧಿ ತರಬೇತಿ ಆಗಿದೆ. ಹೌದು, ಅದು NRLM ಸಂಜೀವಿನಿ ಒಕ್ಕೂಟ ಅಂತ ಹೇಳಿ ಆಯ್ತು. ಆ ವಿಚಾರವಾಗಿ ಈಗ 6-7 ವರ್ಷದಿಂದ ಸಾಕಷ್ಟು ಹೆಚ್ಚಾಗಿದೆ. ಈ ಹಿಂದೆ ಎಲ್ಲ ಹೆಣ್ಮಕ್ಳೇ ಗುಂಪು ಕಟ್ಕೊಂಡು ಏಕೋ ಒಂದು ಮಾಡ್ಕೊಂಡು ಹೋಗ್ತಿದ್ರು, ಇವಾಗ ಜವಾಬ್ದಾರಿತವಾಗಿ ನಡೆಸಲಿಕ್ಕೆ ಸಂಜೀವಿನಿ ಒಕ್ಕೂಟ ಅಂತ ಹೇಳಿ ಅಲ್ಲಲ್ಲೇ ಆ ಗ್ರಾಮ ಪಂಚಾಯತಿ ಮಟ್ಟಗಳಲ್ಲಿ ಒಂದೊಂದು ಒಕ್ಕೂಟಗಳನ್ನ ರಚನೆ ಮಾಡಿದ್ದಾರೆ. ಆ ಒಕ್ಕೂಟಗಳಲ್ಲಿ ಜವಾಬ್ದಾರಿತ ಪದಾಧಿಕಾರಿಗಳನ್ನು ಕೂಡ ಆಯ್ಕೆ ಮಾಡಿದ್ದಾರೆ. ಯಾಕೆಂತಂದ್ರೆ ಒಂದು ಯೋಜನೆ ಮುಖಾಂತರ ಕೆಲಸ ನಡೀತಿದೆ ಅಂದ್ರೆ ಅದಕ್ಕೆ ಜವಾಬ್ದಾರಿಯುತವಾದ ಸ್ಥಾನಮಾನಗಳು ಬೇಕಾಗಿರೋದ್ರಿಂದ ಒಂದು 15 ಜನನ್ನ, ಒಂದು 50 ಸಂಘ ಇರಲಿ 60 ಸಂಘ ಇರಲಿ, ಅದರಲ್ಲಿ ಒಂದು 15 ಜನನ ಆಯ್ಕೆ ಮಾಡಿ ಆ 15 ಜನ ಈ ಸಂಘಗಳನ್ನ ಮೇಲ್ವಿಚಾರಣೆ ಮಾಡ್ಲಿಕ್ಕೆ ಅಂತಾನು ಕೂಡ ವ್ಯವಸ್ಥೆ ಇದೆ. ಸಿಬ್ಬಂದಿಗಳು ಇರ್ತಾರೆ, ಸಿಬ್ಬಂದಿ ಹೊರತುಪಡಿಸಿ ಸಿಬ್ಬಂದಿಗಳಿಗೂ ಮೇಲ್ವಿಚಾರಣೆ ಮಾಡ್ಲಿಕ್ಕೆ ಈ ಒಕ್ಕೂಟದ ಅಧ್ಯಕ್ಷರು ಕಾರ್ಯದರ್ಶಿ ಪದಾಧಿಕಾರಿಗಳ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದೆ ಸರ್ಕಾರ. ಅದರೊಟ್ಟಿಗೆ ಏನಾಗಿದೆ, ಈ ಸಂಜೀವಿನಿ ಒಕ್ಕೂಟದಿಂದ ಸಾಕಷ್ಟು ಹೆಣ್ಣುಮಕ್ಳು ಬೆಳಕನ್ನ ಕಂಡಿದ್ದಾರೆ. ಕತ್ಲಿಂದ ಬೆಳಕಿನ ಜೀವನ ಅನ್ನೋದಕ್ಕೂ ಸಾಕಷ್ಟು ಇದೆ. ಮಾರ್ಕೆಟಿಂಗ್ ಆಗಿಲ್ಲ ಅಂದ್ರೆ ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ತಾ ಇದೆ NRLM ಸಂಜೀವಿನಿ ಒಕ್ಕೂಟ. ಈಗ ಎಲ್ಲೋ ಹೆಣ್ಮಕ್ಳು ಹಪ್ಳ ಮಾಡ್ತಿದ್ದಾರೆ. ಈಗ 50 ಕಿಲೋಮೀಟರ್ ದೂರದಲ್ಲಿ ನಾನು ಯಾವ್ದೋ ಬಸ್ ಸಿಕ್ಕಾದ್ರು ತಂದು ಕೊಟ್ಟು ಹೋಗ್ಲಿಕ್ಕೆ ಅವಳಿಗೆ ಲಾಭ ಇಲ್ಲ, ಲಾಭ ಹೋಯ್ತು. ಯಾಕಂದ್ರೆ ಹಳ್ಳಿ ಹೆಣ್ಮಕ್ಳು ನೋಡ್ತಾ ಇರೋದು 1 ರೂಪಾಯಿ 50 ಪೈಸ ರೊಟ್ಟಿ ಮಾಡ್ತಾರೆ, 10 ಪೈಸ ಉಳಿಯೋದು ಒಂದೊಂದ್ಸಲಿ ಹೆಚ್ಚು ಕಡಿಮೆ ಆಗ್ತಾ ಇದೆ. ಬಸ್ಸಿಗೆ ಬಂದ್ರೆ ಯಾಕಂದ್ರೆ ಸರ್ಕಾರಿ ಬಸ್ಗಳಿಲ್ಲ, ಪ್ರೈವೇಟ್ ಬಸ್ಸು, ಚಾರ್ಜ್ ಹಾಕೊಂಡ್ಬಂದು ಹೋಗ್ಬೇಕು, ಹೆಣ್ಮಕ್ಳು ಮಾಡಿರೋದು ವ್ಯಾಪಾರ ಆದ್ರೆ ಸಾಕು ಅನ್ನಂಗ್ ಆಗತ್ತೆ. ಹಾಗಾಗಿ ಏನ್ ಮಾಡಿದೆ ಸಂಜೀವಿನಿ ಒಕ್ಕೂಟ, ಆನ್ಲೈನ್ ಮಾರ್ಕೆಟಿಂಗ್ ಕೂಡ ಮಾಡಿದೆ. ಈಗ ನಾವು ನೋಡಿರ್ಬೋದು ಫ್ಲಿಪ್ಕಾರ್ಟ್, ಅಮೆಜಾನ್, ಮೀಶೋ ಇತರಗಳಲ್ಲಿ ಆ NRLM ಸಂಜೀವಿನಿ ಒಕ್ಕೂಟದ ಆನ್ಲೈನ್ ಇದೆ. ಅದ್ರ ಮುಖಾಂತರ ಕೂಡ ರೊಟ್ಟಿ ಆಗಿರ್ಬೋದು, ಹಪ್ಪಳ ಆಗಿರ್ಬೋದು, ಚಟ್ನಿ ಪುಡಿ, ಪುಳಿಯೋಗರೆ, ಗೊಜ್ಜುಗಳು ಏನಿದೆ ಎಲ್ಲಾನು ಪ್ರತಿಯೊಂದು, ಒಂದು ಹುಲ್ಲನ್ ಬ್ಯಾಗ್ ಹಾಕೋದಿರ್ಬೋದು, ವೈರ್ ಬ್ಯಾಗ್ ಹಾಕೋದಿರ್ಬೋದು, ಕುಚ್ ಕಟ್ಟ, ಪ್ರತಿಯೊಂದು ಆನ್ಲೈನ್ ಶಾಪಿಂಗ್ ಮಾಡಿದ್ದಾರೆ. ಅದರಿಂದ ಎಷ್ಟೋ ಹೆಣ್ಮಕ್ಳಿಗೆ ಮೊಬೈಲ್ ಬಗ್ಗೆ ಅರಿವು ಬಂದಿದೆ. ಕೆಲವು ಮಕ್ಕಳು ಮೊಬೈಲ್ ಅಲ್ಲಿ ಮಕ್ಕಳೇ ಮುಳುಗಿರ್ತಾರೆ, ತಾಯ್ದಿರಿ ಗೊತ್ತಿಲ್ಲ ಮೊಬೈಲ್ ಅಲ್ಲಿ ಏನ್ ನಡೀತಿದೆ ಅನ್ನೋದು ವಿಚಾರಗಳು ಕೂಡ, ಅದು ಹೋಗ್ತಾ ಬೇರೆ ಆಗ್ತದೆ. ಹಾಗಾಗಿ ಈಗ ಆನ್ಲೈನ್ ಶಾಪಿಂಗ್ ಅಲ್ಲಿ ಇದೆಲ್ಲ ಅನುಕೂಲ ಆಗ್ತಿರೋದ್ರಿಂದ ಹೆಣ್ಮಕ್ಳು ಕುತ್ತಲ್ಲೇ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಹೌದು, ಯಾಕಂದ್ರೆ ಮಹಿಳೆಯರು ಯಾವುದೇ ಒಂದು ಸ್ವಸಹಾಯ ಸಂಘದಲ್ಲಿ ಏನೇ ಒಂದು ಉಪಕಸಬುಗಳು ಮಾಡ್ಕೊಂಡು ಏನೇ ಉತ್ಪಾದನೆ ಮಾಡಿದ್ರು ಈ ಮಾರ್ಕೆಟಿಂಗ್ ಸಮಸ್ಯೆ, ಮಾರ್ಕೆಟಿಂಗ್ ಬಹಳ ಸಮಸ್ಯೆ ಇದೆ. ಕಾಂಪಿಟೇಷನ್ ಕಾಂಪಿಟೇಷನ್ ಇರೋದ್ರಿಂದ ಉತ್ತಮವಾಗಿ ಸಿಗಂತದಕ್ಕೆ ಮಾರ್ಕೆಟಿಂಗ್ ಸಿಗ್ತಾ ಇಲ್ಲ, ಯಾಕೆಂದ್ರೆ ಅವ್ರಿಗೆ ಸಪ್ಲೈ ಕಡಿಮೆ ಆಗ್ತಾ ಇದೆ, ಬರ್ಲಿಕ್ಕೆ ಟ್ರಾವೆಲಿಂಗ್ ಜಾಸ್ತಿ ಆಗ್ತಾ ಇದೆ, ಟ್ರಾನ್ಸ್ಪೋರ್ಟ್ ಆಗ್ತಾ ಇಲ್ಲ, ಆ ಸಮಸ್ಯೆ ಇರೋದ್ರಿಂದ ಆನ್ಲೈನ್ ಶಾಪಿಂಗ್ ಮಾಡಿರೋದ್ರಿಂದ ಹೆಣ್ಮಕ್ಳು ಮನೆಯಿಂದ ಅಂತ ಉತ್ತಮವಾದ ಪದಾರ್ಥಗಳೇ ಸರ್, ಮತ್ತೆ ಯಾರು ಕೂಡ ಇವತ್ತು ಹೆಣ್ಮಕ್ಳು ಮನೇಲಿ ಮಾಡ್ತಾರಂತ ಹೆಣ್ಮಕ್ಳು ಯಾವುದೇ ಬ್ಯಾಡ್ ಆಯಿಲ್ ಯಾವ್ದು ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಮನೆಯಲ್ಲೇ ಉತ್ಪಾದನೆ ಮಾಡಿರುವಂತ ಶೇಂಗಾ ಬೆಳೀತಾರೆ, ಎಣ್ಣೆ ತಯಾರು ಮಾಡ್ತಾರೆ ಅಂತ ಒಳ್ಳೆ ಎಣ್ಣೆಗಳಲ್ಲೇ ಮಾಡ್ತಿರೋದ್ರಿಂದ ಅದು ಆರೋಗ್ಯಕರವಾಗೂ ಕೂಡ ಇರುತ್ತೆ. ಅಂತದ್ರ ಬಗ್ಗೆ ಸ್ವಲ್ಪ ಜನನು ಕೂಡ ಒಲವು ತೋರಿಸ್ಬೇಕು, ಏನು ಈ ಹೆಣ್ಮಕ್ಳು ಮಾಡುವಂತ ಮಾರ್ಕೆಟಿಂಗ್ ಬಗ್ಗೆ ಸ್ವಲ್ಪ ಒಲವನ್ನು ತೋರಿಸಿದ್ರೆ ಹೆಣ್ಮಕ್ಳು ಎಲ್ಲೂ ಬಂದು ಬ್ಯಾಗ್ ನ ತಕೊಂಡು ಮಾರ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ, ಯಾಕೆಂದ್ರೆ ಜಿ ಎಸ್ ಟಿ ಬಿಲ್ಲು ಅದು ಇದು ಅಂತ ವ್ಯವಹಾರಗಳು ಜಾಸ್ತಿ ಇರೋದ್ರಿಂದ ಇವತ್ತು ಅವ್ರಿಗೆ ಮಾರ್ಕೆಟಿಂಗ್ ಸಿಗೋದ್ ಕಷ್ಟ ಆಗ್ತಿರೋದ್ರಿಂದ ಈ ತರ ಮಾರ್ಕೆಟಿಂಗ್ ಮಾಡಿಕೊಟ್ಟಿರೋ ತುಂಬಾ ಅನುಕೂಲ ಇದೆ ಸರ್. ಇದ್ರ ಬಗ್ಗೆ ಸ್ವಲ್ಪ ನಾವು ಕೂಡ ಗಮನ ಹರಿಸ್ಬೇಕು ಆ ತರ ಇರೋ ವಿಚಾರ ಹೆಣ್ಮಕ್ಳು. ಈಗ ಬೇರೆ ಬೇರೆ ನಗರಗಳ ಪಟ್ಟಣಗಳಲ್ಲಿ ತುಂಬಾ ಅಟ್ರಾಕ್ಟಿವ್ ಪ್ಯಾಕ್ ಮಾಡ್ಬಿಟ್ಟು ಅದರಲ್ಲ ಸಾಕಷ್ಟು ರಾಸಾಯನಿಕ ಹೌದು ಸರ್ ಅದ್ ನಿಜ, ಎಕ್ಸ್ಪೈರಿ ಡೇಟ್ ನೋಡ್ಬೇಕಾ ಆಗ ಆಗ ಗೊತ್ತಾಗತ್ತೆ ಈ ಹೆಣ್ಮಕ್ಳು ಅವತ್ ಮಾಡಿ ಅವತ್ತೇ ವ್ಯಾಪಾರ ಮಾಡ್ತಾ ಇದಾರೆ, ಅದನ್ನ ನೋಡ್ಬೇಕು. ನಾವ್ ಯಾವತ್ತೋ 3 ತಿಂಗಳ ಹಿಂದೆ ಮಾಡಿರೋದ್ನ ಇನ್ನು ಟೈಮ್ ಇದೆ ಅಂತ ಯೂಸ್ ಮಾಡೋದಕ್ಕಿಂತ ಮಕ್ಳಿಗೆ ಅದ್ರೊಳಗಿರೋಂತ ಆಕ್ಸಿಜನ್ ಎಷ್ಟು ಬ್ಲಾಕ್ ಆಗಿರುತ್ತೆ ಅನ್ನೋದನ್ನ ವಿಚಾರನ ಹೇಳ್ಬೇಕು ನಾವು. ಆ ಲೇಸ್ ಎಲ್ಲ ಬೆಂಕಿ ಹತ್ಕೊಳ್ಳುತ್ತೆ, ನಾವ್ ಏದಾರು ಬೆಂಕಿ ಹಚ್ಚಿ ನೋಡಿ ಟ್ರೈ ಮಾಡಿದ್ರೆ ಹತ್ತತ್ತೆ, ಬಟ್ ಆದ್ರೆ ಮನೇಲಿ ಹೆಣ್ಮಕ್ಳು ಚಕ್ಲಿ ಮಾಡಿ ಕೋಡ್ಬಳೆ ಮಾಡಿ ಖಾರ ಮಾಡೋದು ಖಾರ ಹಚ್ಚೋದು ಇವೆಲ್ಲ ಮಾಡ್ತಾ ಇದಾರಲ್ವಾ, ಇದನ್ನ ನಾವು ಹೆಚ್ಚಿನಾಗಿ ಬಳಕೆ ಮಾಡೋದ್ರಿಂದ ಆರೋಗ್ಯ ಕಡೆನು ಹೆಚ್ಚು ಗಮನ ಕೊಟ್ಟಂಗೆ ಆಗತ್ತೆ. ಹಾಗಾಗಿ ಇದು ಎನ್ಆರ್ಎಲ್ಎಂ ಇಂದ ಅದರಿಂದ ತುಂಬಾ ತರಬೇತಿಗಳಾಗಿರೋದ್ರಿಂದ ಎಲ್ಲ ಗ್ರಾಮಗಳಲ್ಲೂ ಪ್ರತಿಯೊಂದು ಗ್ರಾಮಗಳಲ್ಲೂ ಹೆಣ್ಮಕ್ಳು ಸ್ವಾವಲಂಬಿ ಬದುಕುಗಳನ್ನ ಒಬ್ರನ್ನ ನೋಡಿ ಒಬ್ರು ಕಲಿತಾ ಇದಾರೆ. ಉತ್ತಮವಾಗಿ ಮಾಡಿರೋಂತ ಹೆಣ್ಮಕ್ಳನ್ನು ಕರ್ಕೊಂಡೋಗಿ ಭೇಟಿ ನೀಡಿಸೋದ್ರಿಂದ ಅವರಿಂದ ಅವರಿಗೆ ಒಂದು ಮೋಟಿವೇಶನ್, ನಾವು ಯಾಕೆ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ, ನಾವೇನಾದ್ರೂ ಮಾಡ್ಬೋದಲ್ವಾ, ನಮ್ ಕೈಲಿ ಏನು ಆಗಲ್ಲ ಅಂತ ಓದಿಲ್ಲ ಅಂತ ಮೇಲೆ ಕೂರೋದು, ಏ ನನಗೇನು ಬರಲ್ಲ, ನನ್ ಸೈನ್ ಮಾಡಕ್ ಬರಲ್ಲ, ನಾನು ಹೆಬ್ಬೆಟ್ಟು ನಾನೇನ್ ಮಾಡಕ್ ಆಗತ್ತೆ, ಸಾಧ್ಯ ಇಲ್ಲ ನನ್ನ ಕೈಯಲ್ಲಿ ಅಂದವರಿಗೆ ಉತ್ತೇಜನ ನೀಡಿ. ಹೌದು, ಅವಳು ನಿನ್ ಕೈಲಿ ಏನೋ ಒಂದು ಮಾಡ್ಬೋದು, ನೀನ್ ಏನೋ ಒಂದ್ ಮಾಡ್ತೀಯ, ನಿನ್ಗ ಆಗತ್ತೆ ಅಂದಾಗ ಹೆಣ್ಣಲ್ಲಿ ಏನು ಸಾಧ್ಯ ಇಲ್ಲ ಅನ್ನೋದೇನಿಲ್ಲ, ಆಕೆ ಖಂಡಿತ ಮನ್ಸು ಮಾಡಿದ್ರೆ. ಇವತ್ತು ಸರ್ಕಾರನೇ ಮೀಸಲಾತಿ ಕೊಟ್ಬಿಟ್ಟಿದೆ ಸರ್ 50-50 ಅಂತ ಹೇಳಿ, ಆಕೆ ಎಲ್ಲಾದ್ರಲ್ಲೂ ತೊಡಗಿಸ್ಕೋಬೇಕು ಅನ್ನೋ ವಿಚಾರಗಳನ್ನ ಮಾಡ್ತಾ ಇರೋದ್ರಿಂದ ಆಕೆ ಆತರ ಉತ್ತೇಜನ ಕೊಟ್ಟಾಗಿಂದ ಅವಳಲ್ಲೇ ಗೊತ್ತಿಲ್ಲ, ಅವಳಿಗೆ ಈಗ ಅಕ್ಷರದ ಅರಿವು ಕೂಡ ಮೂಡ್ತಾ ಇದೆ, ಗ್ರಂಥಾಲಯಗಳನ್ನ ಬಳಕೆ ಮಾಡ್ತಾ ಇದಾರೆ, ಓದ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಪಿಕ್ಚರ್ಗಳ ನೋಡನ್ನ ಕಲ್ತಾ ಇದಾರೆ ಏನಾಗ್ತಿದೆ ಏನು ಅನ್ನೋದನ್ನ. ಈ ರೀತಿ ವಿಚಾರವಾಗಿ ಹೆಣ್ಮಕ್ಳು ಸಾಕಷ್ಟು ವಿಚಾರಗಳನ್ನ ಕಲಿತಾ ಇದಾರೆ ಸರ್. ಈಗ ಮೇಲಾಗಿ ಈಗೆಲ್ಲ ಮೊಬೈಲ್ ಅಲ್ಲೇ ಸಾಕಷ್ಟು ನಾವು ಪಡ್ಕೋಬಹುದು, ಅದರಲ್ಲಿ ನಾವು ಕೆಟ್ಟದ್ದಲ್ದಲ್ಲೇ. ಹೌದು, ಎರಡು 50-50 ಇದೆ ಸರ್ ಮೊಬೈಲ್ ಅಲ್ಲಿ, ಒಳ್ಳೇದು ಇದೆ ಕೆಟ್ಟದು ಇದೆ, ನಾವ್ ಹೇಗ್ ತಗೋತೀವೋ ಹಾಗೆ. ಈಗ ಊಟದಲ್ಲಿ ಒಳ್ಳೆ ಊಟನೂ ಇದೆ ಕೆಟ್ಟ ಊಟನೂ ಇದೆ, ನಾವೇನ್ ತಿಂತೀವೋ ಅದ್ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಒಳ್ಳೇದು ಪಿಕ್ಚರ್ ಇದೆ ಕೆಟ್ಟದು ಪಿಕ್ಚರ್ ಇದೆ, ನಾವೇನ್ ನೋಡ್ತೀವೋ ನಮ್ ಕಣ್ಣದನ್ನ ತಗೊಳ್ಳುತ್ತೆ, ಅದಾಗತ್ತೆ. ಮೇಡಮ್, ಈ ಮಹಿಳೆಯರಿಗೆ ನೀವ್ ಹೇಳ್ದಂಗೆ ತರಬೇತಿಗಳಾಗಿರ್ಬೋದು, ಪ್ರವಾಸಗಳಾಗಿರ್ಬೋದು, ಈ ತರ ಎಲ್ಲ ಕರ್ಕೊಂಡು ಹೋದಾಗ ಹೆಚ್ಚು ಅವ್ರಿಗೆ ಒಂದು ಜೀವನ ರೂಪಿಸ್ಕೊಳ್ಳಿಕ್ ಅನುಕೂಲ ಆಗುತ್ತೆ ಅಂತೀರ? ಖಂಡಿತ ಸರ್, ಅದು ಇನ್ನೂ ಹೆಚ್ಚಾಗ್ಬೇಕು. ಈ ಪ್ರವಾಸ ಕರ್ಕೊಂಡು ಹೋಗೋದು, ತರಬೇತಿಗಳು ಇನ್ನೂ ಸಾಕಷ್ಟು ಹೆಚ್ಚಾದಾಗ, ಯಾಕೆಂದ್ರೆ ಒಂದು ತರಬೇತಿ ಮಾಡಿದವರಿಗೆ ಇಷ್ಟು ದಿನ ಅವಕಾಶ ಅಂತ ಎಲ್ಲ ಇರುತ್ತೆ, ಬಟ್ ಆದ್ರೆ ಆಕೆಗೆ ಮತ್ತೆ ಮತ್ತೆ ಆಗ್ತಾ ಹೋದ್ರೆ ಅವಳು ಇನ್ನೂ 10 ಜನಕ್ಕೆ ಮಾರ್ಗದರ್ಶನ ನೀಡ್ತಾ ಹೋಗ್ತಾಳೆ. ಈ ಪ್ರವಾಸ ಹೋದ್ರೆ ಅವಳು ಅಲ್ಲಿ ಹೋದಾಗ ಅಲ್ಲಿ ಏನ್ ನಡೀತು ಏನಾಯ್ತು ಅನ್ನೋ ವಿಚಾರ ಮನೇಲೂ ಕೂಡ ಡಿಸ್ಕಷನ್ ಮಾಡ್ತಾ ಚರ್ಚೆ ಮಾಡಿದಾಗ ಗಂಡಂಗೂ ಅನ್ಸುತ್ತೆ ನನ್ನ ಹೆಂಡತಿನಲ್ಲಿ ನಾನು ಏನಾರ ಬದಲಾವಣೆ ನೋಡ್ಬೋದು, ಅವಳಿಗೆ ಮಾಡಕ್ ಆಸಕ್ತಿ ಇದೆ ಅಂತ. ಕೆಲವು ಗಂಡ್ಮಕ್ಳು ತನ್ನ ಹೆಂಡತಿ ಬದಲಾವಣೆಯನ್ನು ಕೂಡ ಆಸಕ್ತಿಯಿಂದ ವಹಿಸ್ತಾರೆ, ಎಲ್ಲೋ 1000ಕ್ಕೊಬ್ರು ಬೇಡ ನಿಲ್ಸು ಅನ್ನೋದು ಇರ್ತದೆ, ಬಟ್ ಎಲ್ಲಾ ಗಂಡ್ಮಕ್ಳು ಆ ರೀತಿ ಇರಲ್ಲ, ಮಾಡ್ಬೋದು ಮಾಡೋಣ ನಾನು ಕೈ ಜೋಡಿಸ್ತೀನಿ ಅಂದಾಗ ಆಕೆ ನಾನು ಏನೋ ಮಾಡೋದಕ್ಕೆ ಅವಕಾಶ ಇದೆ ಅಂತ ಆಗತ್ತೆ ಅಂತ ಅನಿಸುತ್ತೆ. ಹೌದು ಮೇಡಮ್, ಹೌದು, ಮಹಿಳೆಯರಿಗೆ ಏನಂದ್ರೆ ಸಹಕಾರ ಕೊಡಬೇಕು. ಹೌದು, ಕುಟುಂಬದಲ್ಲಿ ಮೇನ್ ಸಹಕಾರ ಸಿಕ್ಕಾಗ ಮಹಿಳೆಯರು ಒಂದು ಎತ್ತರಲ್ಲಿ ಬೆಳಿಲಿಕ್ಕೆ ಅನುಕೂಲ. ಖಂಡಿತ ಖಂಡಿತ. ಮೇಡಮ್, ಅದೇ ಈಗ ನೀವು ಹೇಳಿದ್ರೆ ಮಹಿಳೆಯರು ಸ್ವಾವಲಂಬಿ ಬದುಕು ಕಟ್ಕೋಬೇಕು ಅಂತ, ಅಂದ್ರೆ ಇದ್ರಲ್ಲೆಲ್ಲ ತೊಡಕೊಂಡಾಗ ಈ ಸ್ವಾವಲಂಬಿ ಬದುಕು ಕಟ್ಕೊಂಡ್ಲಿಕ್ಕೆ ಹೆಚ್ಚು ಸ್ಫೂರ್ತಿ ಬರುತ್ತೆ, ಆಸಕ್ತಿ ಬರುತ್ತೆ ಅಂತೀರ? ಹೌದು ಸರ್, ಖಂಡಿತವಾಗ್ಲು. ಆಕೆ ಈ ಅವಳೊಬ್ಳೆ ಸ್ಫೂರ್ತಿ ತಗೊಳ್ಳೋದಲ್ಲ, ಅವಳೊಬ್ಳೆ ಆಶಾದಾಯಕ ಆಗಿ ಇರೋದಲ್ಲ, ಅವಳು 10 ಜನಕ್ಕೆ ಬೆಂಬಲವಾಗಿ ನಿಲ್ತಾಳೆ. ಹೌದು, ಹಾಗಾಗಿ ಅವಳು ಹತ್ತು ಜನದಿಂದಾಗಿ ಅವ್ರ ಇನ್ನ ಹತ್ತು ಜನ ಅಂದ್ರೆ ಒಂದು ಗ್ರಾಮದಲ್ಲಿ ಯಾರು ಕುಂಠಿತವಾಗಿರೋ ಮಹಿಳೆಯರೇ ಸಿಗಲ್ಲ. ಮತ್ತೆ ಮೇಡಮ್ ಶಿಕ್ಷಣ ಹೆಚ್ಚು ಅನುಕೂಲ ಆಗುತ್ತೆ. ಖಂಡಿತ ಸರ್, ಈಗಿನ ಇದಕ್ಕೆ ನಾವು ಯಾವ ಆಸ್ತಿ ಹಣ ಏನ್ ಇಟ್ಟಿದೀವಿ ಅನ್ನೋದು ಮುಖ್ಯ ಅಲ್ಲ. ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಶಿಕ್ಷಣದ ಅರಿವನ್ನ ವಯಸ್ಸಿಲ್ಲ ವಯಸ್ಸಿಲ್ಲ ಖಂಡಿತವಾಗ್ಲೂ ಯಾರಿಗೂ ಕೂಡ ಅದೇ ಆ ವಯಸ್ಸಿನ ಅಂತರವಿಲ್ಲ. ಈಗ್ಲೂ ಸುದಾ ಆ ಶಿಕ್ಷಣಕ್ಕಷ್ಟೇ ಮೌಲ್ಯ ಇದೆ. ಏನು ಶಿಕ್ಷಣದ ವಾತಾವರಣ ಯಾವತ್ತೂ ಬದಲಾವಣೆ ಆಗಿಲ್ಲ. ನಾವು ಓದುವಾಗ್ಲೇ ಏನಿತ್ತು ಈಗೇನಿದೆ ಅದೇ ಇದೆ, ಅದೇ ಅಕ್ಷರಗಳು ಅದೇ ಇದೆ. ಆಕೆಗೆ ಆ ಹುಮ್ಮಸ್ಸು ಆಗ ಕಡಿಮೆ ಇತ್ತು ಆಗಿನ ಪರಿಸ್ಥಿತಿಲಿ, ಆಗಿನ ವಾತಾವರಣದಲ್ಲಿ. ಮನೆಯಲ್ಲಿ ತಂದೆ ತಾಯಿ ಕೂಡ ರೈತರಾಗಿರತ್ತಾರೆ, ನೀನು ಇದನ್ನ ನೋಡು ಕಲಿ ಅಂತ ಅನ್ನೋದಕ್ಕೆ ಆಗಿನ ವಾತಾವರಣ ಕಡಿಮೆ ಅನ್ಸಿರ್ಬೋದು. ಅಷ್ಟು ಬಿಟ್ರೆ ಆಕೆಗೆ ಆಸಕ್ತಿ ಕಡಿಮೆ ಇರಲ್ಲ. ಈಗ್ಲೂ ಕೂಡ ಅದೇ ಆಸಕ್ತಿಲೇ ಕಲಿಬೇಕು ಅನ್ನೋ ಹುಮ್ಮಸ್ಸಿದೆ. ಅವಕಾಶಗಳಾಗ್ಬೇಕು, ಅವಕಾಶಗಳು ಕಲ್ಪಿಸ್ತಾ ಹೋದ್ರೆ ಅವರು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಕ್ಳ ಜೊತೆ ಕೂತ ಅವ್ರ ಅಕ್ಷರಗಳನ್ನ ನೋಡ್ತಾ ಇದಾರೆ ಇವಾಗ್ಲೂ ಕೂಡ. ನಮಗಾದ್ರೆ ಅವ್ರಿಗೆ ಆ ಮನ್ಸಲ್ಲಿ ನೋವಿದೆ, ನಾನ್ ಓದ್ಬೇಕಿತ್ತು, ನಾನ್ ಮಾಡ್ಬೇಕಿತ್ತು, ನಾನ್ ಓದಿದ್ರೆ ಇವತ್ ನನ್ ಮಕ್ಳಿಗೆ ನಾನೇನಾರು ಹೇಳ್ಕೊಡ್ಬೋದಿತ್ತು. ಕೆಲವು ಹೆಣ್ಮಕ್ಳು ಹೆಬ್ಬೆಟ್ಟು ಹಾಕೋದ್ರಿಂದ ಹಿಂದಕ್ಕೆ ಸರಿತಾರೆ, ನನ್ ಸೈನ್ ಬರಲ್ಲ ಅಂತ ಹೇಳಲಿಕ್ಕೆ ಹಂಚ್ತಾರೆ. ಹಾಗಾಗಿ ಇವತ್ತು ಎಷ್ಟೋ ಕಡೆ ಹೆಣ್ಮಕ್ಳು ಕೂತಿ ನನಗೆ ಸೈನ್ ಮಾಡೋದು ಹೇಳ್ಕೊಡು, ನಾನು ಅಕ್ಷರ ಕಲಿಬೇಕು, ಆ ಹುಮ್ಮಸ್ ಇದೆಯಲ್ಲ ಅದಕ್ಕೆ ಯಾವತ್ತು ಧಕ್ಕೆ ಆಗ್ಬಾರ್ದು. ಅದಕ್ಕೆ ಉತ್ತೇಜನ ನೀಡಬೇಕು ನಾವುಗಳು, ಶಿಕ್ಷಣಕ್ಕೆ ಮೌಲ್ಯವನ್ನ ಕೊಡಬೇಕು. ಹೌದು ಮೇಡಮ್, ಹೌದು. ಅಂದ್ರೆ ಪ್ರಾರಂಭದಲ್ಲೇ ನಾವು ಮಹಿಳೆಯರಿಗೆ ಶಿಕ್ಷಣ ಕೊಡ್ತಾ ಹೋಗ್ಬಿಟ್ರೆ ಅದು ಮುಂದೆ ಅವರಿಗೆ ತುಂಬಾ ಜೀವನದಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ. ಖಂಡಿತವಾಗ್ಲು ಸರ್, ಈಗ ವಿದ್ಯಾಭ್ಯಾಸ ಇಲ್ದಲೇ ಇರೋರು ಬದುಕನ್ನು ಕಟ್ಲಿಕ್ಕೆ ಕಷ್ಟ ಅಂತ ಅಲ್ಲ. ಆಕೆ ವಿದ್ಯಾಭ್ಯಾಸ ಕಲಿತಾ ಹೋದ್ರೆ ಈಗ ಯಾವುದೇ ಒಂದು ಮಾರ್ಕೆಟಿಂಗ್ ಮಾಡೋದಾಗ್ಲಿ ಅವಳ ನಡವಳಿನೂ ಬದಲಾವಣೆ ಆಗುತ್ತೆ, ಅವಳ ನಡವಳಿಕೆ ಬದಲಾವಣೆ ಆಗ್ತಾ ಹೋಗುತ್ತೆ. ಒಂದ್ ಶಿಕ್ಷಣದ ಅರಿವು ಮೂಡ್ತಾ ಹೋದಾಗ ಅವಳು ಅವ್ರಿಗೆ ಯಾವ ರೀತಿ ಗೌರವ ಕೊಡ್ಬೇಕು, ಯಾವ ರೀತಿ ಮಾರ್ಕೆಟಿಂಗ್ ಕೇಳ್ಬೇಕು, ಬಿಸ್ನೆಸ್ ಅಲ್ಲಿ ನಾನು ಯಾವ ರೀತಿ ಇರಬೇಕು ಅನ್ನೋದು ಅರಿವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಶಿಕ್ಷಣದ ಮಹತ್ವ ತುಂಬಾನೇ ಮುಖ್ಯ ಇದೆ. ಮೊದಲೆಲ್ಲ ಮಹಿಳೆಯರಿಗೆ ಶಿಕ್ಷಣ ಪಡ್ಕೊಂಡ್ಲಿಕ್ಕೆ ತುಂಬಾ ಕಷ್ಟ ಇತ್ತು, ಅವಾಗೆಲ್ಲ ಬೇರೆ ಬೇರೆ ಊರುಗಳಿಗೆಲ್ಲ ಹೋಗಬೇಕಿತ್ತು, ಹಂಗಾಗ್ಬಿಟ್ಟು. ಈಗೆಲ್ಲ ಸರ್ಕಾರನು ಸಾಕಷ್ಟು ಇದೆ, ಸಾಕಷ್ಟು ಶಿಕ್ಷಣ ಇದೆ. ಹೌದು, ಉಚಿತ ಶಿಕ್ಷಣ ಇದೆ ಶಾಲೆಯಲ್ಲಿ, ಪ್ರತಿಯೊಂದು ಉಚಿತವಾಗಿ ಸಿಗ್ತಾ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದ ಶಿಕ್ಷಕರುಗಳು ಸಿಗ್ತಾ ಇದ್ದಾರೆ. ಯಾವುದೇ ವಿಚಾರಗಳಾದ್ರೂ ತಕ್ಷಣ ಸರ್ಕಾರಿ ಶಾಲೆ ಮಕ್ಕಳಿಗೆ ಪ್ರಥಮ ಸ್ಥಾನವನ್ನು ಕೊಡ್ತಾ ಇದ್ದಾರೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರಥಮ ಸ್ಥಾನ ಇದೆ, ಪರ್ಸೆಂಟೇಜ್ ಜಾಸ್ತಿ ಇದೆ. ಇಂಜಿನಿಯರಿಂಗ್ ಮಾಡ್ಲಿ, ಡಾಕ್ಟರ್ ಮಾಡ್ಲಿ, ಯಾವುದೇ ಹೈಯರ್ ಎಜುಕೇಶನ್ ಹೋಗೋದಾದ್ರೂ ಫಸ್ಟ್ ಗ್ರಾಮೀಣ ಮಕ್ಕಳಿಗೆ ಆದ್ಯತೆ ಜಾಸ್ತಿ ಇದೆ ಸರ್. ಇತ್ತೀಚೆಗೆ ಮಹಿಳೆಯರು ಪ್ರತಿ ಗ್ರಾಮಗಳಲ್ಲೂ ಸ್ವಸಹಾಯ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳು ಮಾಡ್ಕೊಂಡ್ಬಿಟ್ಟು ಒಂದು ಒಳ್ಳೆ ಬದುಕು ಕಟ್ಕೊಳ್ಳಿಕ್ಕೆ ಸಾಕಷ್ಟು ಈ ಸಂಘಗಳು ಅನುಕೂಲ ಆಗ್ತಾ ಇದೆ ಅನ್ಸುತ್ತಲ್ವಾ ಮೇಡಮ್? ಖಂಡಿತವಾಗ್ಲು ಸರ್, ಸ್ವಸಹಾಯ ಸಂಘಗಳು ಇರ್ಲಿಲ್ಲ ಅಂದಿದ್ರೆ ಮಹಿಳೆ ಒಳಗೆ ಒಂದ್ ರೀತಿ ದೌರ್ಜನ್ಯ ತಿನ್ಬಿಡ್ತಿದ್ಲು. ಮನೆಯಲ್ಲೇ ಕೂತು ಅವಳಿಗೆ ಗೊತ್ತಿಲ್ಲದಲೇ ದೈಹಿಕವಾಗಿ ಮಾನಸಿಕವಾಗಿ ಎರಡೂ ರೀತಿಲಿ ಅವಳು ದೌರ್ಜನ್ಯಕ್ಕೊಳಗಾಗ್ತಿದ್ಲು. ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ ನನಗೇನ್ ಶಿಕ್ಷೆ ಆಗ್ತಿದೆ ಅನ್ನೋದು ಅವಳಿಗೆ ಅರಿವಾಗ್ತಿರ್ಲಿಲ್ಲ. ಈಗೇನು ನಾಲ್ಕು ಜೊತೆ ಹೆಣ್ಮಕ್ಳ ಜೊತೆ ಸೇರ್ತಾಳೆ ಒಂದ್ ಅರ್ಧ ಗಂಟೆ ಸಂಘಗಳಲ್ಲಿ, ಅವಳ ಮನೆ ವಾತಾವರಣದ ಬಗ್ಗೆನೂ ಹಂಚಿಕೆ ಮಾಡ್ಕೊತಾಳೆ. ಒಬ್ರದ್ದು ಕಷ್ಟ ಇರ್ಬೋದು, ಸುಖ ಇರ್ಬೋದು, ಯಾವುದೇ ವಿಚಾರಗಳಿರ್ಲಿ, ಅವಾಗ ಅವಳಿಗೆ ಒಂದ್ ಮನ್ಸಿಗೆ ಅಗ್ರಹನು ಕೂಡ ಆಗತ್ತೆ. ಅದ್ರ ಜೊತೆಯಲ್ಲೇ ಒಂದು ಹೂಡಿಕೆ ಆಗತ್ತೆ. ಆ ಹೂಡಿಕೆನ ಅವಳ ಮನೇಲಿ ಕೂತ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಒಬ್ರು ಕೂತ್ ಮಾಡಿಟ್ಟಿದ್ರೆ ಅದು ಸಾಧ್ಯ ಇಲ್ಲ. ಆ ಹೂಡಿಕೆ ಆಗೋದ್ರ ಜೊತೆಯಲ್ಲಿ ಅವಳು ಆರ್ಥಿಕ ತೊಂದರೆ ಕೂಡ ಬಗೆಹರಿತಾ ಬರುತ್ತೆ. ಸಣ್ಣದಾಗಿ ತೊಂದರೆಗಳು ಬಗೆಹರಿಸ್ಕೊಂಡವಳು ನಾಳೆ ದೊಡ್ಡ ಮಟ್ಟವಾಗಿ ಬರ್ತಾಳೆ. ಅವಳು ಅವಳು ನಾಲ್ಕು ಜನ ಜೊತೆಗೆ ವ್ಯವಹಾರನ ಕಲಿತಾಳೆ, ವ್ಯವಹಾರದ ಜೊತೆ ವ್ಯಾಪಾರ ಕಲಿತಾಳೆ, ವ್ಯಾಪಾರದ ಜೊತೆ ತರಬೇತಿಗಳನ್ನ ಕಲಿತಾಳೆ, ಅವಳ ಅರಿವನ್ನ ಮೂಡಿಸ್ಕೊತಾಳೆ. ಸಾಕಷ್ಟು ಶಿಕ್ಷಣದ ಅರಿವು ಕೂಡ ಅದ್ರಲ್ಲಿ ಹೆಚ್ಚಾಗ್ತಾ ಬರುತ್ತೆ ಸ್ವಸಹಾಯ ಸಂಘಗಳಲ್ಲಿ ಸೇರ್ಕೊಳ್ಳೋದ್ರಿಂದ. ಅಲ್ಲಿಗೆ ಮಹಿಳೆಯರು ಈ ಸ್ವಸಹಾಯ ಸಂಘದಲ್ಲಿ ಸಾಕಷ್ಟು ಈ ಸಾಲ ಸೌಲಭ್ಯಗಳು ಪಡ್ಕೊಂಡು ಒಳ್ಳೊಳ್ಳೆ ಸ್ವಉದ್ಯೋಗಗಳನ್ನ ಕಲ್ಪಿಸ್ಕೊಂಡಿದ್ದಾರೆ. ನೀವು ಹೇಳ್ದಂಗೆ ಹೈನುಗಾರಿಕೆ ಮಾಡೋದಾಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಊದ್ಬತ್ತಿ ಮಾಡೋದಾಗಿರ್ಬೋದು, ಪ್ರತಿಯೊಂದರಲ್ಲೂ ತೊಡಕೊಂಡು ಸಾಕಷ್ಟು ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ತಾ ಇದ್ದಾರೆ. ಸರಿ, ಸುಮಾರು ಕರ್ನಾಟಕದಲ್ಲಿ ಈಗ ಆಲ್ರೆಡಿ ನೋಡ್ಬೇಕು ಅಂದ್ರೆ ಹಾಲಿನ ಡೈರಿ ಹೆಣ್ಮಕ್ಳು ನಡೆಸ್ತಾ ಇದ್ದಾರೆ. ಸ್ವಸಹಾಯ ಸಂಘದ ಹೆಣ್ಣುಮಕ್ಳು ಹಾಲಿನ ಡೈರಿ ಮಾಡ್ತಾ ಇದ್ದಾರೆ, ಹೈನುಗಾರಿಕೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಕಾರಣ ಸ್ವಸಹಾಯ ಸಂಘದಿಂದ ಅವ್ರಿಗೆ ಆಗ್ತಾ ಇರೋಂತ ಆರ್ಥಿಕವಾಗಿ ಅವಳು ಒಂದು ಹಸು ತಗೋಬೇಕು ಅಂದ್ರೆ ಎಲ್ಲೋ ಸಾಲ ಮಾಡ್ಬೇಕಿತ್ತು. ಅವಳಿಗೆ ಈಗ ಸ್ವಸಹಾಯ ಸಂಘದ ಮುಖಾಂತರ ಒಂದು ಸಾಲ ಸಿಗುತ್ತೆ, ಅವಳು ಒಂದು ಹಸು ಕಟ್ಕೊಂಡು ಅವಳ ಜೀವನವನ್ನ ಪ್ರಾರಂಭ ಮಾಡ್ತಾಳೆ. ಅದರಿಂದ ಇವತ್ತು ದೊಡ್ಡ ದೊಡ್ಡ ಡೈರಿಗಳನ್ನ ನಡೆಸ್ತಾ ಇದ್ದಾರೆ ಹಾಲಿನ ಡೈರಿಗಳು. ಇನ್ ಮುಂದೆ ನ್ಯಾಯಬೆಲೆ ಅಂಗಡಿಗಳನ್ನ ಹೆಣ್ಮಕ್ಳು ತಗೊಳಕ್ ರೆಡಿ ಇದ್ದಾರೆ, ನಾವು ನಿಭಾಯಿಸ್ತೀವಿ ಅನ್ನೋದಕ್ಕೆ ಬಂದಿದ್ದಾರೆ ಮುಂದೆ. ಹಾಗಾಗಿ ಹೆಚ್ಚಿನಾಗಿ ಅವರು ಸ್ವಸಹಾಯ ಸಂಘಗಳಲ್ಲಿ ಇರುವಂತ ವಿಚಾರಗಳಲ್ಲಿ ಕಲಿಕೆ ಜಾಸ್ತಿ ಇದೆ. ನಾವಿರೋವರೆಗೂ ಕಲಿಕೆ ಅಂತೂ ಯಾವತ್ತೂ ನಿಲ್ಲಲ್ಲ. ಕಲಿಕೆಯಲ್ಲಿ ಎಲ್ಲರೂ ಮುಂದುವರಿಬೇಕು ಅನ್ನೋದ್ರಲ್ಲಿ ಸ್ವಸಹಾಯ ಸಂಘ ಹೆಚ್ಚಿನ ಸಹಾಯ ಆಗಿದೆ. ಸಹಾಯ ಆಗುತ್ತೆ. ಆದ್ರೂ ನಿಮಗೆ ಒಂದ್ ಕಡೆ ಅನ್ಸುತ್ತಾ 100% ಇನ್ನು ಹೆಣ್ಮಕ್ಳು ಮುಂದೆ ಬರ್ತಾ ಇಲ್ಲ, ಇದನ್ನೆಲ್ಲ ಸದುಪಯೋಗ ಮಾಡ್ಕೋಬೇಕು ಅನ್ಸುತ್ತ? ಖಂಡಿತವಾಗ್ಲೂ ಇನ್ನೂ ಇದಾರೆ ಸರ್. ಯಾಕೆ ಅಂತ ಅಂದ್ರೆ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಎಲ್ಲಾ ಮನೆ ಪುರುಷರು ಒಂದೇ ತರ ಇರಲ್ಲ, ಎಲ್ಲಾ ಮನೇಲೂ ಒಂದೇ ತರ ವಾತಾವರಣ ಇರಲ್ಲ. ಅವಳಿಗೆ ಎಲ್ಲಿ ಸಹಕಾರ ಕಡಿಮೆ ಅನ್ಸುತ್ತೋ, ಎಲ್ಲಿ ನನಗೆ ಇದರಿಂದ ನನ್ನ ಮನೆ ವಾತಾವರಣ ಸ್ವಲ್ಪ ಸಮಸ್ಯೆ ಅನ್ಸುತ್ತೋ ಅಂದಾಗ ಅವಳು ಹಿಂದೆ ಸರಿದಿದ್ದಾಳೆ. ಅದು ಬಿಟ್ರೆ 10% ಆತರ ಆಗ್ತಾ ಇದೆ ಸರ್. ಯಾಕೆಂತ ಅಂದ್ರೆ ಕೆಲವು ವಿಚಾರವಾಗಿ ಅವಳು ತರಬೇತಿ ಹೋದಾಗ 4-5 ದಿನ ಆಗತ್ತೆ, ಆಗ ನನಗೆ ಮನೆಯಲ್ಲಿರುವಂತ ಮಕ್ಕಳು ಸಣ್ಣವಿರ್ತವೆ, ಊಟ ತಿಂಡಿ ವ್ಯವಸ್ಥೆಗಳಾಗಲ್ಲ, ಸಂಘಕ್ಕೆ ಹೋದಾಗ ಮನೇಲಿರುವಂತ ವಯಸ್ಸಾದವ್ರನ್ನ 1/2 ಗಂಟೆ ನೋಡ್ಕೊಳ್ಳಿ ಕಷ್ಟ ಆಗತ್ತೆ ಅನ್ನೋಂತ ಒಂದು 10% ಇಲ್ಲ ಒಂದ್ ಹಿಂದಿರ್ಬೋದು. 90% ಮುಂದೆ ಇದಾರೆ ಸರ್ ಹೆಣ್ಮಕ್ಳು ಸ್ವಸಹಾಯ ಸಂಘದ ಉಪಯೋಗದ್ರಲ್ಲಿ ಇದಾರೆ. ಇನ್ನೊಂದು 10% ಅಲ್ಲಿ ಸ್ವಲ್ಪ ಅರಿವು ಬೇಕಾಗಿದೆ, ಅರಿವು ಬೇಕಾಗಿದೆ, ಸಹಕಾರ ಬೇಕಾಗಿದೆ, ಅರಿವು ಬೇಕಾಗಿದೆ. ಹೆಚ್ಚಿನಾಗಿ ಅವಳಿಗೆ ಮನೆ ಪರಿಸ್ಥಿತಿ ಸಹಕಾರ ನೀಡಬೇಕು. ಮನೆಯಿಂದ ಸಹಕಾರ ಸಿಕ್ಕಿದ್ರೆ ಅವಳು ಏನ್ ಮಾಡ್ಲಿಕ್ಕೂ ಮುಂದೆ ಬರ್ತಾಳೆ. ಆ ಸರ್ಕಾರ ಸಾಕಷ್ಟು ಸಹಕಾರಗಳನ್ನ ನೀಡ್ತಾ ಇದೆ, ಯಾವುದೇ ವ್ಯವಸ್ಥೆ ಇರ್ಬೋದು. ಅವಳು ಮನೇಲೆ ಕೂತೀವಿ ಏನ್ ಮಾಡ್ಲಿಕ್ಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸರ್ಕಾರ ಇವತ್ತು ಯೋಜನೆಗಳನ್ನ ಮಾಡ್ತಾ ಬಂದಿದೆ ಸರ್. ಸಾಕಷ್ಟು ಅನುಕೂಲಗಳನ್ನು ಮಾಡ್ಕೊಡ್ತಾ ಇದೆ. ಖಂಡಿತವಾಗ್ಲು ಅನುಕೂಲ ಎಷ್ಟು ಆಗ್ತಾ ಇದೆಯೋ ಇನ್ನು ಇನ್ನು ಇನ್ನು ಯೋಜನೆಗಳು ಕೂಡ ಜಾಸ್ತಿನೇ ಆಗ್ತಾ ಇದೆ. ನೀವು ಹೇಳ್ದಂಗೆ ಸಾಕಷ್ಟು ಯೋಜನೆಗಳಿದ್ದಾವೆ, ಅದೆಲ್ಲ ಸದ್ಬಳಕೆ ಮಾಡ್ಕೋಬೇಕು. ಹೌದು ಹೌದು, ಈಗ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಸಾಕಷ್ಟು ಜನ ಹೆಣ್ಣು ಮಕ್ಳು ಅರ್ಜಿಗಳಾಕಿ ತರಬೇತಿಗಳು ಮಾಡಿ ಸಾಕಷ್ಟು ಸಹಕಾರ ಮಾಡಿ ಅನುದಾನಗಳಾಗಿದೆ. ಅವ್ರು ತಗೊಂಡಿದ್ದಾರೆ, ಅವರೇ ಮಿಷಿನ್ಗಳು ತಗೊಂಡು ಬಳಕೆ ಮಾಡಿರೋರಿದ್ದಾರೆ. ಒಂದು ಹೂವ ಕಟ್ಟೋದ್ರಿಂದ ಹೇಳಿ ಹೆಣ್ಮಕ್ಳಿಗೆ ಬೆಂಬಲವಾಗಿ ಸರ್ಕಾರ ಯೋಜನೆಗಳನ್ನ ನೀಡಿದೆ. ಆ ಯೋಜನೆಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು. ಇನ್ನು ಹೆಚ್ಚಿನ ಯೋಜನೆಗಳನ್ನ ಮಾಡಬೇಕು ಅಂದ್ರೆ ಅವ್ರಿಗೆ ಈ ಪಂಚಾಯತಿ ಮಟ್ಟಗಳಲ್ಲಿ ಏನೇನು ಆಗತ್ತೆ, ಏನೇನು ಹೋಗುತ್ತೆ ಅನ್ನೋ ವಿಚಾರಗಳನ್ನ ತಗೊಂಡು ಕೆಲಸವನ್ನು ಮಾಡ್ಲಿಕ್ಕೆ ಮುಂದುವರಿತಾ ಬರಬೇಕು. ನಮ್ಮ ಭಾಗದಲ್ಲಿ ಏನ್ ವ್ಯಾಪಾರ ಮಾಡಿದ್ರೆ ಏನ್ ಹೆಚ್ಚಾಗತ್ತೆ, ಏನ್ ಮಾಡ್ಬೇಕು ನಾವು ಅನ್ನೋದನ್ನ ಅರಿವನ್ನ ಮಾಡ್ಕೊಂತ ಬಂದ್ರೆ ಸಾಕಷ್ಟು ಅನುಕೂಲ ಆಗತ್ತೆ. ನೀವ್ ಹೇಳ್ದಂಗೆ ಮಹಿಳೆಯರು ತಮ್ಮ ಸುತ್ತಮುತ್ತ ಏನೇನು ನಾವು ಮಾಡಿದ್ರೆ ಹೆಚ್ಚು ನಮಗೆ ಲಾಭ ಇದೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಈಗ ಈ ಭಾಗ ಎಲ್ಲ ಬಂದ್ರೆ ಸರ್ ಚಿತ್ರದುರ್ಗ ರೊಟ್ಟಿ ಹೆಚ್ಚಿದೆ, ರೊಟ್ಟಿ ಚಟ್ನಿ ಪುಡಿ ಎಲ್ಲ ಇದೆ. ಈಗ ಶಿವಮೊಗ್ಗ ಭಾಗ ಮಲ್ನಾಡು, ಅಲ್ಲಿ ರೊಟ್ಟಿ ಸ್ವಲ್ಪ ಕಡಿಮೆನೆ ಅಂದ್ರೆ ಅಲ್ಲಿ ಏನಾಗತ್ತೆ ಅಂತಂದ್ರೆ ಆ ಭಾಗಕ್ಕೆ ಸ್ವಲ್ಪ ಖಾರ ಜಾಸ್ತಿ. ಮಲ್ನಾಡು ಚಳಿ ಪ್ರದೇಶ, ಸ್ವಲ್ಪ ಖಾರ ಖಾರವಾಗಿರುವಂತದ್ದು ಚಕ್ಲಿ ಕೋಡ್ಬಳೆ ಈ ತರದ್ದು ಮನೆಯಲ್ಲೂ ಕೂತ್ ಮಾಡಿ ಪ್ಯಾಕ್ ಮಾಡಿ ಮಾರುವಂತ ಹೆಣ್ಮಕ್ಳು ಜಾಸ್ತಿ ಇದಾರೆ. ಇನ್ನ ನಾವು ಇನ್ನ ಮೈಸೂರು ಕಡೆ ಹೋದ್ರೆ ಸೀರೆ ಮಗ್ಗಗಳಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದಾರೆ. ಒಂದೊಂದು ಭಾಗದಲ್ಲಿ ಒಂದೊಂದು ವಿಚಾರಗಳಿರುತ್ತೆ, ಅದ್ರ ರೀತಿಲಿ ಹೆಣ್ಮಕ್ಳು ತೊಡಗಿಸ್ಕೊಂಡ್ರೆ ಯಾರಿಗೂ ಮಾರ್ಕೆಟಿಂಗ್ ಸಮಸ್ಯೆ ಆಗಲ್ಲ. ಸ್ವಲ್ಪ ಹೆಚ್ಚಿನಾಗಿ ನಾವು ಆನ್ಲೈನ್ ತಗೊಂಡ್ರೆ ಒಂದು ಭಾಗದಿಂದ ಒಂದು ಭಾಗಕ್ಕೆ, ಈಗ ಚಿತ್ರದುರ್ಗದವರು ರೊಟ್ಟಿನ ಶಿವಮೊಗ್ಗ ಕಳಿಸ್ಬೋದು, ಶಿವಮೊಗ್ಗದವರು ಈ ಕಡೆಗೆ ಖಾರ ಚಕ್ಲಿ ಕಳಿಸ್ಬೋದು. ಈ ರೀತಿ ಮಾರ್ಕೆಟಿಂಗ್ ಬದಲಾವಣೆ ಆಗ್ತಾ ಹೋದ್ರೆ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಅರಿವು ಜಾಸ್ತಿ ಆದ್ರೆ ಚೆನ್ನಾಗೆ ಆಗತ್ತೆ. ಅಂದ್ರೆ ಹೆಚ್ಚು ಈ ಮಾರ್ಕೆಟಿಂಗ್ ನಲ್ಲಿ ಮಹಿಳೆಯರಿಗೆ ಹೆಚ್ಚು ಆದ್ಯತೆ ಕೊಡಬೇಕು. ಮಹಿಳೆಯರು ಉತ್ಪಾದನೆ ಮಾಡಿದಂತ ಒಂದು ಪ್ರಾಡಕ್ಟ್ ಖಂಡಿತವಾಗ್ಲು ಬ್ರ್ಯಾಂಡ್ಗಳನ್ನ ನೋಡಬೇಡಿ. ಬ್ರ್ಯಾಂಡ್ ಎಲ್ಲ ಇವತ್ತಿಗೂ ಇದೆ, ಬ್ರ್ಯಾಂಡ್ ಬಗ್ಗೆ ಹೆಚ್ಚು ಒಲವಿದೆ ಜನಕ್ಕೆ. ಬಟ್ ಆದ್ರೆ ಬ್ರ್ಯಾಂಡ್ಗಳನ್ನ ಕಡಿಮೆ ಮಾಡಿ ಹೆಣ್ಣು ಮಕ್ಳಿಗೆ ಸ್ವಲ್ಪ ಆಸಕ್ತಿಯನ್ನು ಕೊಡಿ, ಅವ್ರು ಮನೇಲಿ ಮಾಡುವಂತ ಪದಾರ್ಥಗಳನ್ನ ಬಳಕೆ ಮಾಡಿ, ನಿಮ್ಮ ಆರೋಗ್ಯ ಸ್ಥಿತಿಗಳನ್ನ ನೀವೇ ಗಮನಿಸಬಹುದಾಗ ಹೌದು. ಅದರಿಂದ ಹೆಚ್ಚು ಜನ ಜಾಗೃತರ ಆಗ್ಬೇಕು, ಅವ್ರಿಗೆ ಸಹಕಾರ ಆಗ್ಬೇಕು ಹೆಣ್ಣು ಮಕ್ಕಳಿಗೆ. ಈಗ ದೊಡ್ಡ ದೊಡ್ಡ ಕಂಪ್ನಿಗಳು ನೀವು ಹೇಳ್ದಂಗೆ ಬ್ರ್ಯಾಂಡ್ಗಳಲ್ಲೆಲ್ಲ ಸ್ವಚ್ಛತೆ ಗುಣಮಟ್ಟಕ್ಕೆಲ್ಲ ಅಷ್ಟು ಪ್ರಾಧಾನ್ಯತೆ ಕೊಡಲ್ಲ, ಅದೇ ಮಹಿಳೆಯರು ಮನೆಯಲ್ಲೇ ಮಾಡಿದಾಗ ಸ್ವಚ್ಛತೆ ಗುಣಮಟ್ಟಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾರೆ. ಆಕೆಗೆ ಒಂದು ಭಯ ಆತಂಕ ಇರುತ್ತೆ ಸರ್, ನನ್ನ ಪದಾರ್ಥ ಅದು ಕೆಡಬಾರ್ದು, ನಾನು ಏನ್ ಮಾಡ್ಬೇಕು ಅಂತ ಅಂದಿ ಅಂತ. ಅವಳಷ್ಟು ಎಚ್ಚರಿಕೆಯಿಂದ ತನ್ನ ಮನೇಲಿ ಮಾಡೋ ರೀತಿಲಿ ಮಾಡ್ತಾಳೆ, ನನ್ನ ಮನೇಲಿ ಯಾವ ರೀತಿ ಅವಳು ಅಡಿಗೆ ಮಾಡ್ತಾಳೆ ಆ ರೀತಿನೇ. ನಾನು ಕೆಲವು ಕಡೆ ನೋಡಿದ್ದೀನಿ, ಈಗ ರೊಟ್ಟಿ ಮಿಷಿನ್ಗಳೆಲ್ಲ ನೋಡಿದ್ದೀನಿ, ನಾನು ವಾರಕ್ಕೊಮ್ಮೆ ಪರ್ಚೇಸ್ ಮಾಡ್ತೀನಿ ರೊಟ್ಟಿನ. ನಾನು ಇಲ್ಲಿ ಹೊಳಲ್ಕೆರೆ ಕಣಿವೆಹಳ್ಳಿಯಿಂದ ಏನು ನಾನು ವಾರಕ್ಕೊಮ್ಮೆ ಭದ್ರಾವತಿಗೆ ರೊಟ್ಟಿ ತಗೊಂಡು ಹೋಗ್ತೀನಿ, ಸಾಕಾಗೋದೇ ಇಲ್ಲ. ಯಾಕೆಂದ್ರೆ ಉತ್ತಮವಾದ ರೀತಿಲಿ ನಾನು ಅಲ್ಲಿ ವಾತಾವರಣ, ಒಂದು ನೊಣಾಕೂರದಿರಲಿ, ಒಂದು ಹುಳ ಹರಿದಾಡೋದಿರಲಿ, ಒಂದು ಒರೆಸಿರೋದಿರಲಿ, ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ನಮಗೆ ಆ ಫೀಲ್ ಅನ್ಸುತ್ತಲ್ವಾ, ಒಳ್ಳೆ ಕಡೆ ತಾಣ ತಿಂತಾ ಇದೀವಿ ಅನ್ನೋದು. ಇವಾಗ ಎಲ್ಲೋ ಬ್ರ್ಯಾಂಡ್ ಅಲ್ಲಿ ಕಾಲಲ್ಲಿ ತುಣಿಯೋದಿರ್ಬೋದು, ಕೈಯಲ್ಲಿ ಕಲ್ಸೋದಿರ್ಬೋದು, ಏನಾದ್ರೂ ಆಗಿರ್ಬೋದು, ಅದನ್ನ ನಾವು ಬ್ರ್ಯಾಂಡ್ ನೋಡ್ತೀವಿ, ಇದು ಒಳ್ಳೆ ಕಂಪ್ನಿ ಅನ್ನೋದು ಮಕ್ಳಿಗೆ ಕೊಡೋದು. ಬಟ್ ಬ್ರ್ಯಾಂಡ್ ಮೇಲೆ ಕಂಪ್ಲೇಂಟ್ ಮಾಡಕ್ಕಾಗಲ್ಲ. ನಾವ್ ಹೆಣ್ಮಕ್ಳ ಮೇಲೆ ವಿಚಾರಗಳೇ, ನಾ ಅಕ್ಕ ನಾನು ನಿನ್ನ ಹತ್ರ ತಗೊಂಡಿದ್ದೆ, ಇದು ಚೆನ್ನಾಗಿಲ್ಲ ಅಂದ್ರು ನಾಳೆ ಹೌದಕ್ಕ ಅದು ನಾನು ಸರಿ ಮಾಡಿಸ್ಕಂತೀನಿ, ಸರಿಪಡಿಸ್ಕಂತೀನಿ, ನನಗೆ ಬೇರೆ ಕೊಡು ಅಂದ್ರು ಕೊಡ್ತಾರೆ ಹೆಣ್ಮಕ್ಳು. ಒಂದು ಮಾನವೀಯತೆಯಲ್ಲಿ ಮಾತಾಡ್ಬೋದು. ಬಟ್ ನಾವ್ ಯಾರತ್ರ ಬ್ರ್ಯಾಂಡ್ ಅಲ್ಲಿ ಏನಾರ ಸಮಸ್ಯೆ ಆದ್ರೆ ಯಾರಿಗೆ ಹೇಳ್ತೀವಿ? ಯಾರಿಗೂ ಹೇಳಕ್ ಅವಕಾಶ ಇಲ್ಲ, ಯಾರ್ದು ಇಲ್ಲ. ನಾವ್ ಹೇಳಕ್ಕಾಗತ್ತ ನಾವ್ ಇಂಥ ಬ್ರ್ಯಾಂಡಿನ್ ತಿಂದಿದ್ವಿ ಅಂತ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಂಟ್ ಆದಾಗ ಹೇಳ್ಬೋದು, ನಾವ್ ಇಂಥ ಬೇಕ್ರಿಲೋ ಇಂತ ಎಲ್ಲೋ ಒಂದ್ ಹೊರಗಡೆ ಎಲ್ಲೋ ಊಟ ಮಾಡಿದ್ವಿ ಅಂತ ಹೇಳ್ಬೋದು, ಬಟ್ ನಾವ್ ದೂರ್ ಮಾಡಕ್ಕಾಗಲ್ಲ. ನಾವು ಹೆಣ್ಮಕ್ಳು ಮಾಡೋ ವಿಚಾರಗಳ ಹತ್ರ ಹೋದಾಗ ಅಕ್ಕ ಇವತ್ ಚೆನ್ನಾಗಿತ್ತು, ಅಕ್ಕ ಇನ್ನೂ ಚೆನ್ನಾಗಿ ಮಾಡ್ಬೋದು, ಅವಳಿಗೊಂದ್ ಸಲಹೆ ಸೂಚನೆ ಕೊಡ್ಬೋದು, ಅವ್ರಿಗೆ ಸ್ಫೂರ್ತಿ ಬರುತ್ತೆ. ಹೌದು, ಖಂಡಿತವಾಗ್ಲೂ ಹಾಗಾಗಿ ಮಹಿಳೆಗೆ ಭಯ ಇರುತ್ತೆ, ನಾನು ಚೆನ್ನಾಗಿ ಮಾಡಲ್ಲ ಅಂದ್ರೆ ಆತಂಕ ಇರುತ್ತೆ ಸರ್ ಅವಳಿಗೆ, ಮಾರ್ಕೆಟ್ ಸಿಗೋದಿಲ್ಲ, ಸಿಗಲ್ಲ. ಇವತ್ತು ಒಂದು ದಿನದ ಬದುಕನ್ನ ಅವಳು ನೋಡ್ತಿಲ್ಲ, ಅವಳ ಮುಂದೆ ನಾನು ದೊಡ್ಡ ಮಟ್ಟವಾಗಿ ಬದುಕ ಕಟ್ಟಬೇಕು ಅನ್ನೋದಕ್ಕೋಸ್ಕರ ಸಣ್ಣ ಪ್ರಮಾಣದಲ್ಲಿ ಉತ್ತಮವಾಗಿ ಕೊಟ್ಕೊಂಡು ಹೋದಾಗ್ಲೇ ಅವಳು ಮುಂದಕ್ಕೆ ಹೋಗ್ತೀನಿ ಅನ್ನೋ ಅರಿವನ್ನ ತರಬೇತಿಗಳಲ್ಲಿ ಮೂಡಿಸಿರ್ತಾರೆ. ಹಾಗಾಗಿ ಅವಳು ಆ ಸ್ವಚ್ಛತೆಯಲ್ಲೇ ಮಾಡಿರ್ತಾಳೆ. ಖಂಡಿತ ಮೇಡಮ್. ಆಗಿದ್ರೆ ಈಗ ಮಹಿಳೆಯರು ಇಷ್ಟೊಂದೆಲ್ಲ ಕ್ರಿಯಾಶೀಲವಾಗಿ ತೊಡಕಬೇಕಂದ್ರೆ ಅವ್ರದ್ದು ಆರೋಗ್ಯ ಚೆನ್ನಾಗಿರ್ಬೇಕು. ಆರೋಗ್ಯದ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸ್ಬೇಕು ಮಹಿಳೆಯರಂತಾರೆ ಸರ್? ಏನಾಗಿದೆ ಅಂದ್ರೆ ಈಗಿನ ಇದಕ್ಕೆ ಹೆಣ್ಮಕ್ಳಲ್ಲಿ ಸಾಕಷ್ಟು ಯೋಚನೆ ಮಾಡ್ತಾ ಇದೀವಿ ನಾವು. ಒಂದಲ್ಲ ಎರಡಲ್ಲ ಕೇಸ್ಗಳು ಕ್ಯಾನ್ಸರ್ ಪೇಷಂಟ್ ಜಾಸ್ತಿ ಹೆಣ್ಮಕ್ಳಲ್ಲಿ ಆಗ್ತಾ ಇದೆ. ಗರ್ಭಕೋಶ ಕ್ಯಾನ್ಸರ್ಗಳಾಗಿರ್ಬೋದು, ಯಾವುದೇ ರೀತಿ ವಿಚಾರ ಇದ್ರು ಹೆಣ್ಮಕ್ಳಲ್ಲಿ ಅನಾರೋಗ್ಯ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಕಾರಣ ಅಂತ ಅಂದ್ರೆ ಸರ್, ಅವಳಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅವಳಲ್ಲಿ ನಿಭಾಯಿಸುವಂತ ಶಕ್ತಿ ಕೂಡ ಕಡಿಮೆ ಆಗ್ತಾ ಇದೆ. ಯಾಕೆಂದ್ರೆ ಒತ್ತಡ ಜಾಸ್ತಿ ಆದಾಗ ಅವಳು ಆರ್ಥಿಕವಾಗಿ ತೊಂದರೆ ಆದ್ರೂ ಅವಳು ಒತ್ತಡಕ್ಕೊಳಗಾಗ್ತಾಳೆ. ಅವಳು ದೈಹಿಕವಾಗಿ ಒಳಗಾದ್ರೂ ಆರ್ಥಿಕವಾಗಿ ಒಳಗಾಗ್ಲಿ ಅವಳು ಒತ್ತಡಕ್ಕೊಳಗಾಗ್ತಾಳೆ. ಅವಳು ಯಾವಾಗ ಸಮಸ್ಯೆಗಳನ್ನ ಹೆಚ್ಚಾಗಿ ಕಾಣಕ್ ಶುರು ಮಾಡ್ತಾ ಇದ್ದಾಳೆ ಅವಾಗ ಅವಳಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಸಂಜೀವಿನಿ ಒಕ್ಕೂಟದಿಂದ ಆಗಾಗ ಆರೋಗ್ಯ ಶಿಬಿರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಪಂಚಾಯತಿ ಮಟ್ಟದಿಂದ ಆರೋಗ್ಯ ಶಿಬಿರಗಳನ್ನ ತಿಂಗಳಿಗೊಮ್ಮೆ ಅಂತೂ ಆರೋಗ್ಯ ಶಿಬಿರಗಳು ಎಲ್ಲಾ ಗ್ರಾಮ ಭಾಗದಲ್ಲಿ, ಯಾಕೆಂದ್ರೆ ಗ್ರಾಮೀಣ ಹೆಣ್ಮಕ್ಳು ಆರೋಗ್ಯದ ಕಡೆ ಸ್ವಲ್ಪ ಒಲವು ಕಡಿಮೆ. ಯಾರು ತಾಲೂಕು ಮಟ್ಟದವರೆಗೂ ಹೋಗ್ತಾರೆ, ಯಾರು ಅಲ್ಲಿವರೆಗೂ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಬಿಡು ಏನೋ ನೋಡೋಣ, ಬಿಡು ಏನೋ ನೋಡೋಣ ಅನ್ನೋ ತಗೊಂಬಿಟ್ಟು ಒಂದ್ ಬಿಸಿನೀರ್ ಕುಡಿಯೋಣ, ಒಂದ್ ಹಾಲು ಕುಡಿಯೋಣ, ಏನೋ ಸರಿ ಹೋಗುತ್ತೆ ಅನ್ನೋ ಒಂದು ಮಟ್ಟದಲ್ಲಿ ಇರ್ತೀವಿ. ಈ ರೀತಿ ಹೆಲ್ತ್ ಕ್ಯಾಂಪ್ಗಳನ್ನ ಮಾಡ್ತಾ ಇರೋದ್ರಿಂದ ಆಕೆಯಲ್ಲಿ ಯಾವ್ದಾದ್ರು ರಕ್ತಹೀನತೆ ಕಡಿಮೆ ಇದ್ರೆ, ಆಕೆ ಮುಟ್ಟಿನ ಸಮಸ್ಯೆ ಇದ್ರೆ, ಆಕೆಗೆ ಯಾವ್ದೋ ಗೊತ್ತಿಲ್ಲ ನನಗೆ ಎಡಗೈ ನೋವುತ್ತಾ ಇದೆ, ಅವಳಿಗೆ ಹಾರ್ಟ್ ಪ್ರಾಬ್ಲಮ್ ಆಗ್ಬಹುದು, ನಾನೇನೋ ಅವತ್ ನಾನು ಎಲ್ಲೋ ಬಿದ್ದಿದ್ದೆ ಎಲ್ಲೋ ನೋವು ಮಾಡಿದ್ದೆ ಅನ್ನೋದು, ಆ ರೀತಿ ಹೆಲ್ತ್ ಕ್ಯಾಂಪ್ಗಳಲ್ಲಿ ಎಷ್ಟೋ ಹೆಣ್ಮಕ್ಳು ಆರೋಗ್ಯ ಸ್ಥಿತಿಗಳು ಹೊರಗೆ ಬರ್ತಾ ಇದೆ. ಹಾಗಾಗಿ ನಾವ್ ಹೇಳೋದಂತಂದ್ರೆ ಎಲ್ಲಿ ಹೆಲ್ತ್ ಕ್ಯಾಂಪ್ಗಳಾಗತ್ತೆ, ಆರೋಗ್ಯ ಶಿಬಿರಗಳಿರ್ಬೋದು, ಸಾಕಷ್ಟು ಯೋಜನೆಗಳಿದೆ ಸರ್ ಆರೋಗ್ಯ ಶಿಬಿರದ. ಉಚಿತವಾಗಿ ಹೆಣ್ಮಕ್ಳಿಗೆ ಕಣ್ಣಿನ ತಪಾಸಣೆ ಇರ್ಬೋದು, ರಕ್ತದಾನ ಶಿಬಿರಗಳಲ್ಲಿರ್ಬೋದು, ಆಕೆಗೆ ರಕ್ತದ ಒತ್ತಡ ಜಾಸ್ತಿ ಇತ್ತು ಅಂದ್ರೆ ಶಿಬಿರಗಳಲ್ಲಿ ಆಕೆಗೆ ಯಾವ ರೀತಿ ಸಮಲೋತನ ತಂದ್ಕೋಬೇಕು ಅನ್ನೋ ವಿಚಾರಗಳಿರ್ಬೋದು, ಅದೇ ರೀತಿ ಇನ್ಶೂರೆನ್ಸ್ ಪಾಲಿಸಿಗಳಿರ್ಬೋದು, ಆರೋಗ್ಯ ವಿಮೆಗಳನ್ನ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಆರೋಗ್ಯ ವಿಮೆಗಳನ್ನ ಕಂಪಲ್ಸರಿ ಎಲ್ಲಾ ಸೊಸೈದ ಹೆಣ್ಮಕ್ಳಿಗೂ ಮಾಡಿದ್ದಾರೆ, ಇನ್ನು ಹೆಚ್ಚಿನಾಗಿರುವಂತ ಹೆಣ್ಮಕ್ಳು ಕೂಡ ಮಾಡಿಸ್ಕೋಬೇಕು. ಆರೋಗ್ಯ ವಿಮೆಗಳು ತುಂಬಾ ಮುಖ್ಯ ಇದೆ. ಅದೇ ರೀತಿ ಗರ್ಭಕೋಶ ಕ್ಯಾನ್ಸರ್ಗೆ ಉಚಿತವಾಗಿ ಚುಚ್ಚುಮದ್ದುಗಳನ್ನ ಇನ್ನೇನು ಬಿಡುಗಡೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ, ಚುಚ್ಚುಮದ್ದುಗಳನ್ನ ಹಾಕಿಸ್ಕೋಬೇಕು ಸರಿಯಾದ ಸಮಯದಲ್ಲಿ. ಆರೋಗ್ಯಕರವಾದಂತ ಆಹಾರಗಳನ್ನ ಆಕೆ ಪ್ರತಿಯೊಬ್ಬರಿಗೂ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ, ಆಕೆ ತಗೊಳ್ಲಿಕ್ಕೆ ತುಂಬಾ ಸಮಯ ಅಭಾವ. ಈ ಕಡೆ ಕೃಷಿ ನೋಡ್ಬೇಕು, ಮನೆಯಲ್ಲಿ ಹೈನುಗಾರಿಕೆ ನೋಡ್ಬೇಕು, ಸಂಸಾರ ನೋಡ್ಬೇಕು, ಅದ್ರ ಜೊತೆಗೆ ಅವಳ ಆರ್ಥಿಕ ಒತ್ತಡಗಳಿಗೆ ಯಾವ ರೀತಿ ಆಗತ್ತೆ ಅನ್ನೋದು ವಿಚಾರಗಳನ್ನ ನೋಡ್ಕೊಂಡು ಇವ್ರನ್ನೆಲ್ಲಾರನು ತೂಗಿಸ್ಕೊಂಡು ಅವಳ ಆರೋಗ್ಯದ ಕಡೆ ಗಮನ ಕಡಿಮೆ. ಹಾಗಾಗಿ ಹೆಣ್ಮಕ್ಳು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಒಲವನ್ನ ಕೊಡಬೇಕು. ಆರೋಗ್ಯ, ಶಿಕ್ಷಣ, ಆರ್ಥಿಕ ಎಲ್ಲ ಸಮಲೋತನವಾಗಿದ್ರೆ ಆಕೆ ಒಂದು ಸಂಪೂರ್ಣವಾದ ಒಂದು ಮಹಿಳೆ ಆಗಿದ್ರೆ ಆಕೆ ಒಂದು ಮನೆ ಸಂಸಾರವನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ರೆ ಇರುವಂತ ವಿಮೆಗಳನ್ನ ದಯವಿಟ್ಟು ಎಲ್ಲರೂ ಮಾಡಿಸ್ಕೋಬೇಕು. ಯಾಕೆಂದ್ರೆ ಯಾವಾಗ ಹೇಗೆ ಅನ್ನೋ ಆರೋಗ್ಯ ವಿಚಾರವಾಗಿ ಯಾರಿಗೂ ಹೇಳಲಿಕ್ಕಿಲ್ಲ. ವಿಮೆಗಳ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸಬೇಕು, ಶಿಬಿರಗಳಲ್ಲಿ ಭಾಗವಹಿಸಿ ಆರೋಗ್ಯ ತಪಾಸಣೆಗಳನ್ನ ಮಾಡಿಸ್ಕೋಬೇಕು ಅಂತ ಹೇಳ್ತೀನಿ ಸರ್ ನಾನು. ಮೇಡಮ್, ಮಹಿಳೆಯರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ರಿ, ಕೊನೆಯದಾಗಿ ನಮ್ಮ ಮಹಿಳೆಯರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರು ಮುಂದೆ ಇದ್ದಾರೆ. ಯಾವುದೇ ಒಂದು ಕ್ಷೇತ್ರ ಆಗಿರ್ಬೋದು, ಇವತ್ತು ಸಾಧ್ಯವಾಗದಲ್ಲೇ ಇರುವಂತ ಹೆಣ್ಣು ಮಕ್ಳು ಯಾರು ಇಲ್ಲ. ಎಲ್ಲಾ ಒಂದು ಜೀವನ ಶೈಲಿಯಲ್ಲೂ ಕೂಡ ಹೆಣ್ಮಕ್ಳು ನಾನು ಮುಂದು ತಾನು ಮುಂದು, ಒಂದು ಸಚಿವೆ ಇರ್ಬೋದು, MLA ಇರ್ಬೋದು, MP ಇರ್ಬೋದು, ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಇರ್ಬೋದು, ಒಂದು ಸಂಜೀವಿನಿ ಒಕ್ಕೂಟದ ಕೆಲಸ ಇರ್ಬೋದು, ಮನೇಲಿ ಒಂದು ಪಾತ್ರ ತೊಳೆಯೋದ್ರಿಂದ ಹಿಡಿದು ಇವತ್ತು ಮಿನಿಸ್ಟರ್ ಲೆವೆಲ್ ವರೆಗೂ ಇವತ್ತು ನಮಗೆ ಮಹಿಳೆಯರೇ ಮುಂದಿದ್ದೀವಿ. ಅದರಲ್ಲಿ ಮಹಿಳೆಯರು ಯಾವುದೇ ರೀತಿ ಹಿಂಜರಿಕೆಗಳನ್ನ ಆಗಬಾರ್ದು. ಯಾವುದೇ ಸರ್ಕಾರಿ ಯೋಜನೆಗಳು ಬಂದ್ರೆ, ನಮಗೆ ಯಾವುದೇ ಒಂದು ಮಾಹಿತಿ ಕೊರತೆ ಇದೆ ಅಂದ್ರೆ ಪ್ರತಿ ಉತ್ತರವನ್ನ ಕೇಳೋ ರೀತಿಯಲ್ಲಿ ಹೆಣ್ಣುಮಕ್ಳು ಇವತ್ತು ಮುಂದುವರಿತಾ ಇದೀವಿ. ಇನ್ನೂ ಸಾಕಷ್ಟು ಹೆಣ್ಣುಮಕ್ಳು ಹಿಂದರಿತಾ ಇದ್ದಾರೆ. ದಯವಿಟ್ಟು ಹೆಣ್ಣುಮಕ್ಳಲ್ಲಿ ಒಂದು ಏನಂದ್ರೆ ಶಿಕ್ಷಣ, ಪ್ರತಿ ಸ್ಪರ್ಧಿಗಳನ್ನ ನಾವು ಮಾತಾಡಿಸೋದೇ ಆಗಿರ್ಬೋದು, ಗೌರವ ಕೊಡೋದೇ ಆಗಿರ್ಬೋದು, ಪ್ರತಿ ಉತ್ತರ ನಮಗೆ ಸಿಕ್ಕಿಲ್ಲ ಅಂದ್ರೆ ಹುಡುಕಾಟವನ್ನ ಮಾಡುವಂತ ಕೆಲಸಗಳನ್ನ ನಾವು ಹೆಚ್ಚಿನಾಗಿ ಮಾಡಿದ್ರೆ ನಾವಿರೋವರೆಗೂ ಕಲಿಕೆಯನ್ನ ಯಾವತ್ತು ಯಾವುದೇ ವಿಚಾರದಲ್ಲೂ ನಿಲ್ಲಿಸಬಾರ್ದು. ಕಲಿಕೆಯನ್ನ ಹೆಣ್ಣುಮಕ್ಳು ನಿಲ್ಲಿಸಿದ್ರೆ ಅವತ್ತು ನಾವಿನ್ನೂ ಕುಂಠಿತರಾಗ್ತೀವಿ. ಕಲಿಕೆಯನ್ನ ಯಾರೇ ಏನೇ ಮಾಡ್ತಿದ್ರು ನಾವು ಅಲ್ಲಿ ಏನ್ ಕಲಿಕೆ ಆಗುತ್ತೆ ಅನ್ನೋದನ್ನ ಒಳ್ಳೇದನ್ನ ತಗೊಂತ ಒಂದು ಒಳ್ಳೆ

ಇದೀಗ ಕೆ ಯುವರಾಜ್ ಅವರ ಧ್ವನಿಯಲ್ಲಿ ಒಂದು ಜನಪದ ಗೀತೆ ಕೇಳೋಣ. ಸರಸ್ವತಿ ನಾ ಮಾಡತೆ ನಿನ್ನ ಸ್ತುತಿ, ಕುಸಾಗಿ ನಿನ್ನ ಧ್ಯಾಸ ಮಾಡತೀನಿ, ಬಂದು ಆಗ ಸಾರತಿ ಸರಸ್ವತಿ. ಯಾ ಇದೀಗ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಈ ಜನಪದ ಗೀತೆ. ಗಲ್ಲೆನು ತಾ